ಪುಸ್ತಕ ಮಾರಾಟ ಹೋರಾಟ 1999 ಪುಸ್ತಕದ ಅಧ್ಯಾಯ 12 ಹುರಿ 3 ನೇಣು 1 ಕಸಾಪ ಮತ್ತು ಒಂದು ಸಮ್ಮೇಳನ. ಜಿ ಟಿ ನಾರಾಯಣರಾವ್ ಬರೆದ ಸಂಪಾದಕೀಯ ಟಿಪ್ಪಣಿ. ಅಂತಃಸತ್ವ ದೀಪ್ತ ಜನಾಂಗದ ದೈನಂದಿನ ಗತಿಶೀಲ ಜೀವನದ ವೇಳೆ ಹಲವಾರು ಮೌಲ್ಯಗಳು ಕೆನೆಗಟ್ಟುತ್ತವೆ. ಮೊಸರು ಕಡೆವಾಗ ಬೆಣ್ಣೆ ತುಣುಕುಗಳು ಮೈದಳೆಯುವಂತೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಮುಂತಾದ ಅನುಭವೋಕ್ತಿಗಳು ಇಂಥ ಮೌಲ್ಯಗಳ ಮೊತ್ತಕ್ಕೆ ನಿದರ್ಶನಗಳು. ಈ ಮೊತ್ತವೇ ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆಗೆ ಹರಿಯುವ ಜೀವನಾದರ್ಶ. ಇದನ್ನು ಸಭ್ಯ ವ್ಯಕ್ತಿಗಳ ಸಹಜ ನಡೆಯಲ್ಲಿ ಸದಾ ಕಾಣಬಹುದು, ನುಡಿಗಳಲ್ಲಿ ಕೇಳಬಹುದು. ಆದರೆ ಆದರ್ಶದ ಹಾದಿ ಎಂದೂ ಸರಳವಲ್ಲ. ಪ್ರತಿಯೊಂದು ಪೀಳಿಗೆಯೂ ವ್ಯಕ್ತಿಯೂ ಈ ಹಾದಿಯನ್ನು ಸ್ವತಃ ಕಂಡುಕೊಂಡು ಅದರ ಮೇಲೆ ಅಂಜದೆಯೇ ಅಳುಕದೆಯೇ ನಡೆಯುವುದೊಂದೇ ರುಜು ಜೀವನಕ್ಕೆ ಪ್ರವರ್ತನಕಾರಿ. ತಾತ್ಕಾಲಿಕ ವೈಫಲ್ಯಗಳು, ಶಾಶ್ವತ ಸತ್ಯದೆಡೆಗಿನ ಕೈಗಂಬಗಳು, ಪರೀಕ್ಷಾ ಕೇಂದ್ರಗಳು, ನಡೆದಂತೆ ಕಾಣೆಯಾಗುವ ಸಿಂಹಿಕ ಪ್ರಕರಣಗಳು ಇವು. ಸಾಗರೋಲ್ಲಂಘನದ ವೇಳೆ ಹನುಮಂತ ಮೈನಾಕಾಮಿಷ ಮತ್ತು ಸಿಂಹಿಕಾಪಾಯಗಳನ್ನು ಎದುರಿಸಿದ ಪರಿ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅನ್ವೇಷಕನಿಗೆ ಉಲ್ಲಾಸ, ಉತ್ಸಾಹ, ಉಚ್ಛ್ವಾಸ ಊಡಬೇಕು. ಉಲ್ಲಾಸ ನಾವೆಯನ್ನೇರಿ ಸಾರಿದೆ ನಾನು ವರ್ತಮಾನದ ತೀವ್ರ ಕಾರ್ಯಮಗ್ನತೆಯಲ್ಲಿ. ಆದರ್ಶಗಳ ಬೀಡ ದಾಟುತ್ತಾ ಹೋದಂತೆ ಆದೆ ನಾನಾದರ್ಶ ವೈಚಿತ್ರ್ಯ ಅತ್ರಿಸೂನು. ಮುದ್ರಣದ ಶಬ್ದ ಭಂಡಾರಕ್ಕೆ ಕಸಾಪ ಹಾಕಿದ ಕನ್ನ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಮೂರು ವಿಭಿನ್ನ ಘಟನೆಗಳೊಂದಿಗೆ ಇದೊಂದು ಪ್ರಸಂಗ ನಿರೂಪಿಸುತ್ತಿದ್ದೇನೆ. 1994 ಕೊನೆಯ ದಿನಗಳಲ್ಲೊಂದು ದಿನ ಕಸಾಪ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ವಠಾರದಲ್ಲಿ ಪ್ರಥಮ ಕನ್ನಡ ಸಾಹಸ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಿತ್ತು. ಬಹುಶಃ ಅದು ಬೇದ್ರೆ ಮಂಜುನಾಥರ ಉತ್ಸಾಹದ ಮತ್ತು ದುಡಿಮೆಯ ಫಲ. ಅಲ್ಲಿ ನಾನೊಬ್ಬ ಪ್ರಬಂಧಕೋರ. ಅದರ ಕಲಾಪಗಳ ನಡುವೆ ನಾನು ಹತ್ತಿರದಲ್ಲೇ ಇದ್ದ ಪರಿಷತ್ತಿನ ಮಾರಾಟ ವಿಭಾಗಕ್ಕೆ ಹೋಗಿದ್ದೆ. ಅಲ್ಲಿ ಹೊಸ ಪ್ರಕಟಣೆ, ಮುದ್ರಣ ಶಬ್ದ ಪ್ರತಿಭೆ, ಮುಷಪ್ರ, ಡಾಕ್ಟರ್ ನಾ ದಾಮೋದರ ಶೆಟ್ಟರ್ ಪುಸ್ತಕ ನೋಡಿದ ಮೇಲೆ ಸ್ಪಷ್ಟೀಕರಣಕ್ಕಾಗಿ ಅಧ್ಯಕ್ಷ ಗೋರು ಚನ್ನಬಸಪ್ಪರನ್ನು ಭೇಟಿ ಮಾಡಿದ್ದೆ. ಅದರ ಮುದ್ರಿತ ಬೆಲೆಯ ಬಗ್ಗೆ ನಾನು ಸೌಮ್ಯವಾಗಿ ಆಕ್ಷೇಪಿಸಿದೆ. ಆಗ ಹೋಲಿಕೆಗೆ ಒದಗಿದ್ದು ಅದೇ ಸುಮಾರಿಗೆ ಪ್ರಕಟವಾಗಿದ್ದ ನನ್ನ ಪ್ರಕಟಣೆ ಆಲ್ಬರ್ಟ್ ಐನ್ಸ್ಟೈನ್. ಇದು ಗಾತ್ರದಲ್ಲಿ 420 ಪುಟ ಮಿಕ್ಕರು, ಬೆಲೆ ₹45 ಇಟ್ಟದ್ದನ್ನು ಅಧ್ಯಕ್ಷರು ಪ್ರಶಂಸಿಸಿದರು. ನಿಸ್ಸಂದಿಗ್ಧವಾಗಿ ತಮ್ಮ 150 ಪುಟದ ಮುಷಪ್ರಕ್ಕೆ ₹52 ಇಟ್ಟದ್ದು ವಿಪರೀತವಾಗಿದೆ, ಇಳಿಸುತ್ತೇವೆ ಎಂದು ಆಶ್ವಾಸಿಸಿದರು. ಆ ನಿಟ್ಟಿನಲ್ಲಿ ಅಲ್ಲೇ ಪರಿಷತ್ತಿನ ಕಾರ್ಯದರ್ಶಿಗಳಿಗೆ ಆದೇಶವನ್ನು ನೀಡಿದರು. ಮುಂದೆ ಅದೇ ಮುಷಪ್ರ 4/1/1995 ಬಿಲ್ಲಾಗಿ ನನಗೆ ಬಂದಾಗ ಪ್ರತಿಗಳ ಬೆಲೆ ಇಳಿದಿರಲಿಲ್ಲ. ಅಂದರೆ ನಮ್ಮ ಅನೌಪಚಾರಿಕ ಮಾತುಕತೆಯ ತೀರ್ಮಾನ ನಿಜ ಆದೇಶ ಆಗಲಿಲ್ಲ, ಅಥವಾ ಮುದ್ರಿತ ಬೆಲೆಯೇ ನ್ಯಾಯ ಬೆಲೆ ಎಂದು ನಿರ್ಧರಿಸಿದ್ದಿರಬೇಕು. ನಾನಿವನ್ನು ₹52 ಮಾರಬೇಕೇ ಅಥವಾ ಇಳಿಸಿದ ಬೆಲೆ ಎಷ್ಟೆಂದು ದೂರವಾಣಿಸಿ ತಿಳಿಸಿ ಹಿಂದಿನಿಂದ ಯುಕ್ತ ಹೊಂದಾಣಿಕೆ ಪತ್ರ ಕಳಿಸಿ ಎಂದೇ ಸ್ಪಷ್ಟವಾಗಿ ಪತ್ರಿಸಿ ಕೇಳಿದೆ. 1/1/1995 ದಕ ಜಿಲ್ಲಾ ಕಸಾಪದ ಆಶ್ರಯದಲ್ಲಿ ಹಮಾನ ಔಪಚಾರಿಕ ಲೋಕಾರ್ಪಣೆ ಮಾಡಿದ ಕೃತಿಯಾದರೂ ಇದೇ ಮುಷಪ್ರ. ಸಭಾಧ್ಯಕ್ಷತೆಯನ್ನು ಕಸಾಪದ ಜಿಲ್ಲಾಧ್ಯಕ್ಷ ಹರಿಕೃಷ್ಣ ಪುನರೂರು ವಹಿಸಿದ್ದರು. ಹಮಾನ ಮತ್ತು ಲೇಖಕ ನಾದಾ ಶೆಟ್ಟಿ ಈ ಪುಸ್ತಕದ ಬೇರೊಂದೇ ಅಧ್ವಾನವನ್ನು ಹೊರಗೆಡೆಯ್ದರು. 140 ಪುಟಗಳ ಪುಸ್ತಕದಲ್ಲಿ 250 ಮಿಕ್ಕು ಮುದ್ರಣ ದೋಷಗಳು. ನಾದಾ ಶೆಟ್ಟರು 1. ಪರಿಷತ್ತಿಗಾಗಿ ಪುಸ್ತಕವನ್ನು ಮಂಗಳೂರಿನಲ್ಲೇ ಅಂದರೆ ಪೂರ್ಣ ತಮ್ಮ ಜವಾಬ್ದಾರಿಯಲ್ಲೇ ಮುದ್ರಿಸಿಕೊಡಲು ಸಿದ್ಧರಿದ್ದರಂತೆ. 2. ಹಾಗೆ ಮಾಡುವಲ್ಲಿ ಪರಿಷತ್ತಿನ ನಿಗದಿತ ಮುದ್ರಣ ವೆಚ್ಚ ಮೀರಿದಲ್ಲಿ ವೈಯಕ್ತಿಕವಾಗಿ ತಾವೇ ಭರಿಸುವ ಮಾತೂ ಕೊಟ್ಟಿದ್ದರಂತೆ. 3. ಅದೇ ಅಸಾಧ್ಯವಾದರೆ ಕರಡಚ್ಚು ಕಳಿಸಿದರೆ ಒಪ್ಪತ್ತಿನಲ್ಲಿ ತಿದ್ದಿ ತ್ವರಿತ ಮರು ಟಪಾಲಿನಲ್ಲಿ ಕಳಿಸುವ ಆಶ್ವಾಸನೆಯನ್ನೂ ಕೊಟ್ಟಿದ್ದರಂತೆ. ಅವರು ಇವನ್ನೆಲ್ಲ ಸಭೆಗೆ ನಿವೇದಿಸಿದರು. ಹಮಾನ ಅಂತೂ ಇನ್ನೂ ಪರಿಷತ್ತು ಪುಸ್ತಕಕ್ಕೆ ತಪ್ಪು ಸರಿ ಪಟ್ಟಿ ಸೇರಿಸುವುದಲ್ಲ, ಎಲ್ಲ ಪ್ರತಿಗಳನ್ನು ಹಿಂತೆಗೆದುಕೊಂಡು ದೋಷರಹಿತ ಮರುಮುದ್ರಣವನ್ನೇ ಕೈಗೊಳ್ಳಬೇಕು ಎಂದು ಸಾರಿದರು. ಇವನ್ನೆಲ್ಲ ನಾನು ಕಸಾಪ ಅಧ್ಯಕ್ಷ ಗೋರುಚಾ ಅವರಿಗೆ ಪತ್ರ ಬರೆದು ತಿಳಿಸಿದೆ. ಅವರು ಕ್ಷಮಾಪತ್ರ ಬರೆದರು, ಪ್ರತಿಗಳನ್ನು ವಾಪಸ್ ಪಡೆದರು. ಆದರೆ ಅಲ್ಲಿಯ ಸಿಬ್ಬಂದಿ ವರ್ಗದ ಕಾರ್ಯದಕ್ಷತೆಯಲ್ಲಿ ನನ್ನ ಹಣದ ಹೊಂದಾಣಿಕೆಗೆ ಬೇರೆ ಪುಸ್ತಕಗಳನ್ನು ಪಡೆಯಬೇಕಾದರೆ ಇನ್ನೊಂದೇ ಅಧ್ಯಕ್ಷಾವಧಿ ಅಂದರೆ ಸಾಶಿ ಮರುಳಯ್ಯನವರು ಬಂದಾಗಿತ್ತು. ಆದರೆ ಮಶಪ್ರ ಏನಾಯಿತು, ತಿದ್ದೋಳೆ ಸಹಿತವೋ ಮರುಮುದ್ರಣವೋ ನನಗೆ ಅದು ಕಡಿದ ಎಳೆ ಆಗಿರಲಿ. ಅದಕ್ಷತೆಯಲ್ಲೊದಗಿದ ನಷ್ಟದ ವ್ಯವಹಾರ. 1997 ಜುಲೈಯಲ್ಲಿ ಕಸಾಪಕ್ಕೆ ಸಾಕಷ್ಟು ದೊಡ್ಡ ಬೇಡಿಕೆ ಕಳಿಸಿದೆ. ಆಗಸ್ಟಿನಲ್ಲಿ ಪರ್ವತ ಪ್ರಸವದಂತೆ ಪುಟ್ಟ ಪುಸ್ತಕ ಕಟ್ಟು ಬಂತು. ಅದರ ದುಸ್ಥಿತಿಯ ಕುರಿತು ಸ್ವಯಂ ವಿವರಣೆ ಕೊಡುವ ನಾನು ಕಸಾಪ ಅಧ್ಯಕ್ಷರಿಗೆ 25/8/1997 ಬರೆದ ಪತ್ರದ ಸಾರಾಂಶ ಹೀಗಿದೆ. ನೀವು ಕಳಿಸಿದ ಶೀರ್ಷಿಕೆಗಳ ಸಂಖ್ಯೆ 5, ಒಟ್ಟು ಪ್ರತಿಗಳು 20, ಮುದ್ರಿತ ಬೆಲೆಯ ಮೊತ್ತ ₹671, ನನಗೆ ದಕ್ಕಿದ ವ್ಯಾಪಾರಿ ಒಟ್ಟ 221, ಆದರೆ ಖರ್ಚು ಬಿಲ್ಲಿನಲ್ಲೇ ತೋರಿಸಿದಂತೆ ಲಾರಿಗೆ ಸಾಗಣೆ ಮತ್ತು ಅಂಚೆಗೆ ₹25, ಲಾರಿ ಸಾಗಣೆ ₹50, ದಾಖಲೆಗಳು ಬ್ಯಾಂಕ್ ಮೂಲಕ ಬರುವುದರಿಂದ ಬ್ಯಾಂಕ್ ವೆಚ್ಚ ₹45, ಲಾರಿಯಿಂದ ಅಂಗಡಿಗೆ 15, ಒಟ್ಟಾರೆ ₹135. ಅಂದರೆ ಅಷ್ಟೂ ಪುಸ್ತಕಗಳು ನನ್ನಲ್ಲಿ ಯಾವುದೇ ಸಾಂಸ್ಥಿಕ ಅಥವಾ ವಿಶೇಷ ಸಂದರ್ಭದ ಮಾರಾಟಗಳಿಗೆ ಒಡ್ಡಿಕೊಳ್ಳದೆ ಕಾಲ ವಿಳಂಬದಿಂದ ನಷ್ಟ ಬಡ್ಡಿ ತಿನ್ನದೆ ಮಾರಿ ಹೋದರೆ ಆದಾಯ ಸುಮಾರು ₹85, ಅಂದರೆ 14%. 19% ಬಡ್ಡಿದರದ ಬ್ಯಾಂಕ್ ಓಡಿ ಖಾತೆ, ಅಂಗಡಿ ಬಾಡಿಗೆ, ವಿದ್ಯುತ್ ವೆಚ್ಚ, ಸಹಾಯಕನ ಸಂಬಳದ ಕೊನೆಯಲ್ಲಿ ಯಜಮಾನನಿಗೆ ಆದಾಯ 14% ಸಾಕೆ? ತಪ್ಪು ಯಾರದು ಎನ್ನುವುದಕ್ಕೆ ನನ್ನ ಬೇಡಿಕೆಯ ಪಟ್ಟಿ ನೋಡಿ. ನಿಮ್ಮ ತಾರೀಕು ರಹಿತ ಆದರೆ ಹೊಸತೆಂದೇ ಕೊಡಲ್ಪಟ್ಟ ಮುದ್ರಿತ ಪಟ್ಟಿ ನೋಡಿಯೇ ನಾನು ಸಾಕಷ್ಟು ದೀರ್ಘ ಬೇಡಿಕೆ ಸಲ್ಲಿಸಿದ್ದೆ. ಅದರಲ್ಲೂ ಕೆಲವು ತೀರಾ ದೊಡ್ಡ ಸಂಖ್ಯೆಯಲ್ಲೇ, ಅಂದರೆ ತುಳು ಜಾನಪದ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ ಇತ್ಯಾದಿ ಬೇಡಿಕೆ ಕೊಟ್ಟಿದ್ದೆ. ಸಾಲದಕ್ಕೆ ಅವು ಒಂದೋ ಈ ವಲಯದ ಸಾಂಸ್ಕೃತಿಕ ವೈಶಿಷ್ಟ್ಯಕ್ಕೆ ಇಂಬು ಕೊಡುವಂಥವು ಅಥವಾ ಅಧ್ಯಯನಾತ್ಮಕ ಅಗತ್ಯಗಳಿಗೆ ಅನಿವಾರ್ಯವಾದವು ಎಂಬುದನ್ನು ವಿವರಿಸಿದ್ದೆ. ಮತ್ತೆ ಅವುಗಳ ಬಗ್ಗೆ ನನ್ನಲ್ಲಿರುವ ಪಟ್ಟಿಯಲ್ಲಾಗಲಿ ಪ್ರಸ್ತುತ ಬಿಲ್ಲಿನೊಡನೆ ಬಂದ ಪಟ್ಟಿಯಲ್ಲಾಗಲಿ ಅಲಭ್ಯ ಎನ್ನುವ ನಕ್ಷತ್ರ ಗುರುತಿನ ಸೂಚನೆ ಇಲ್ಲ. ಅವು ಯಾವವನ್ನೂ ಕಳಿಸದೆ ಅದಕ್ಕೆ ಸಮಜಾಯಿಷಿಯನ್ನೂ ಕೊಡದೆ ಈ ಪಾರ್ಸೆಲ್ ಎಂಬ ಶಿಕ್ಷೆ ಕೊಟ್ಟದ್ದು ನನ್ನ ಯಾವ ಪಾಪಕರ್ಮಕ್ಕೆ? ಸದ್ಯ ನೀವು ಕಳಿಸಿದ ಪಟ್ಟಿಯು ವಾಸ್ತವವನ್ನು ಹೇಳುತ್ತಿಲ್ಲ ಎಂದ ಮೇಲೆ ಅದನ್ನು ಕಳಿಸುವ ಠಕ್ಕು ಯಾಕೆ? ನನಗಾಗಿ ಹೊಸ ಪಟ್ಟಿ ಮುದ್ರಿಸಿ ಎಂದು ಕೇಳುತ್ತಿಲ್ಲ. ಮುದ್ರಿತ ಪಟ್ಟಿಯಲ್ಲಿ ಅಲಭ್ಯ ಪ್ರತಿಗಳನ್ನು ಹೊಡೆದು ಹಾಕಿ ಹೊಸದಾಗಿ ಸೇರ್ಪಡೆಯಾದ 4-8 ಶೀರ್ಷಿಕೆಗಳನ್ನು ಬರೆದು ಸೇರಿಸುವುದು ಕನ್ನಡ ಸೇವೆಯಲ್ಲವೇ? ಸರ್ಕಾರದ ಅನುದಾನ, ಸಾರ್ವಜನಿಕ ಸಹಾಯಧನಗಳ ಲಭ್ಯತೆಯಲ್ಲಷ್ಟೇ ಅಲ್ಪ ಕ್ರಿಯಾಶೀಲವಾಗಿ ಮಹತ್ತಿನ ಪ್ರಚಾರವನ್ನು ಮಾತ್ರ ಮರೆಯದೆ ಪಡೆಯುವ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಪುಸ್ತಕೋದ್ಯಮ ಸಂಸ್ಥೆಗಳು ಈ ತರದಲ್ಲಿ ನಿಜ ವೃತ್ತಿಪರರನ್ನು ನಿಷ್ಕಾರಣವಾಗಿ ಹಿಂಸಿಸುವುದನ್ನು ಕೇಳಿ ಅನುಭವಿಸಿ ನನಗೆ ಸಾಕಾಗಿ ಹೋಗಿದೆ. ಕೇವಲ ವೈಯಕ್ತಿಕ ಒಳ್ಳೆಯತನದಿಂದ ನಿಮ್ಮಂಥವರು ಸಂಗತಿಗಳನ್ನು ಸರಿದಾರಿಗೆ ತರಬಹುದು ಎಂದನ್ನಿಸಿದ್ದರಿಂದ ನೇರ ಬರೆದಿದ್ದೇನೆ. ನಿಮ್ಮ ಆಡಳಿತಾವಧಿಗೂ ಮೊದಲು ನಡೆದ ಇಂಥದ್ದೇ ಇನ್ನೊಂದು ಪ್ರಸಂಗ ನೆನೆಗುದಿಗೆ ಬಿದ್ದದ್ದನ್ನು, ಅಂದರೆ ಮುಷಪ್ರದ ಹಣ ಹೊಂದಾಣಿಕೆ ಬಗೆಹರಿಸಿದವರು ನೀವೆನ್ನುವುದನ್ನು ನಾನು ಮರೆತಿಲ್ಲ. ಬರಲಿರುವ ಮಂಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯೊಂದಕ್ಕೆ ಬಂದ ನೀವು ನನ್ನ ಅಂಗಡಿಗೆ ಅನೌಪಚಾರಿಕ ಭೇಟಿ ಕೊಟ್ಟು ಪ್ರೋತ್ಸಾಹದ ನುಡಿಗಳಾಡಿದ್ದನ್ನೂ ನಾನು ನೆನಪಿನಲ್ಲಿಟ್ಟುಕೊಂಡೆ ಪರಿಹಾರದ ನಿರೀಕ್ಷೆಯಲ್ಲಿರುತ್ತೇನೆ. ಪ್ರತಿಕ್ರಿಯೆ ಬರಲೇ ಇಲ್ಲ. 23/9/1997 ನೆನಪಿನ ಒಲೆ ಬರೆದೆ. ಸಭೆ ಸಮಾರಂಭಗಳಲ್ಲಿ ಆಡುವ ಸಾಮಾನ್ಯೀಕರಣದ ಮಾತುಗಳಿಗೆ ಘನತೆ ಬರುವುದು ಇಂಥ ಪ್ರಾಯೋಗಿಕ ಸಮಸ್ಯೆಗಳ ನಿಭಾವಣೆಯಲ್ಲಿ. ಇಂದು ಭಾಂಗಿಯ ನಷ್ಟದಿಂದ ನಾನು ಮುಳುಗುವುದಿಲ್ಲ. ಒಂದು ತಪ್ಪಿನಿಂದ ಕಸಾಪವನ್ನು ಅಥವಾ ಯಾವುದೇ ವ್ಯಕ್ತಿಯನ್ನು ದ್ರೋಹಿ ಎಂದು ನಾನು ಭಾವಿಸುವುದಿಲ್ಲ. ಆದರೆ ನಿಗೂಢ ಮೌನ ಮತ್ತು ಸ್ಪಷ್ಟ ದಾಖಲೆಗಳೊಡನೆ ದೂರು ಬಂದಾಗಲೂ ಚರ್ಚಿಸದೆ ಮುಂದುವರಿಯುವ ಧೋರಣೆ ಮಾತ್ರ ಆರೋಗ್ಯಕರವಲ್ಲ. ಕೂಡಲೇ ಉತ್ತರಿಸಿ. ಈ ಹಂತದಲ್ಲಿ ಮಿಣಿಯ ಅರ್ಥಾತ್ ಒಟ್ಟು ಪ್ರಸಂಗಕ್ಕೆ ಸಂಬಂಧಿಸಿದ ಮೂರನೆಯ ಎಳೆಯನ್ನು ಅಥವಾ ಘಟನೆಯನ್ನು ವಿವರಿಸಿ ಹುರಿಯನ್ನು ಹೊಸೆಯುತ್ತೇನೆ ಅಥವಾ ಕಥನವನ್ನು ಮುಂದುವರಿಸಿ ಮುಗಿಸುತ್ತೇನೆ. ಸುಮಾರು 8 ಹಿಂದೆ ಹಾಸನದಲ್ಲಿ 65ನೇ ಸಾಹಿತ್ಯ ಸಮ್ಮೇಳನ ಇನ್ನಿಲ್ಲದ ಗೊಂದಲದೊಡನೆ ಮುಗಿದಿತ್ತು. ಆಗ ನಾನು ಕಸಾಪದ ದಕ ಜಿಲ್ಲಾಧ್ಯಕ್ಷರಿಗೆ ಬರೆದ ಪತ್ರ ಹೀಗಿದೆ. ಮುಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಗಳೂರಿನಲ್ಲಿ ಆಗುವಂತೆ ಮಾಡುವಲ್ಲಿ ಮತ್ತದನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ನಿಮ್ಮದು ಪ್ರಧಾನ ಪಾತ್ರವೇ ಇರುತ್ತದೆ ಎಂದು ತಿಳಿದೇ ಈ ಪತ್ರ ಬರೆಯುತ್ತಿದ್ದೇನೆ. ಮೊದಲು ನಿಮಗೆ ಅಭಿನಂದನೆಗಳು. ಹಾಸನ ಸಮ್ಮೇಳನಾಂತ್ಯದಲ್ಲಿ ಅನೌಪಚಾರಿಕವಾಗಿ ನೀವು ಪುಸ್ತಕ ವ್ಯಾಪಾರಿಗಳಿಗೆ ಮಂಗಳೂರು ಸಮ್ಮೇಳನಕ್ಕೆ ಆಹ್ವಾನ ಕೊಟ್ಟದ್ದು ತಿಳಿಯಿತು. ಅದರಲ್ಲಿ ಪುಸ್ತಕ ಮಳಿಗೆಗಳನ್ನು ಮತ್ತು ಮಾರಾಟಗಾರರಿಗೆ ಆತಿಥ್ಯವನ್ನು ಉಚಿತವಾಗಿ ಕೊಡುವ ನಿಮ್ಮ ಮೊದಲ ಸೂಚನೆ ಆಕರ್ಷಣೀಯವಾಗಿದೆ. ಇದರ ಔಚಿತ್ಯ ಪ್ರಾಯೋಗಿಕತೆಯನ್ನು ನೀವು ವಿಮರ್ಶಿಸಿ ಬದಲಾಯಿಸಿದರೆ ತಪ್ಪೇನೂ ಇಲ್ಲ. ನನ್ನ ಆಕ್ಷೇಪಣೆ ಇರುವುದು ಎರಡನೆಯ ಸೂಚನೆಗೆ. ಎಲ್ಲ ಮಾರಾಟಗಾರರು 20% ರಿಯಾಯಿತಿ ವ್ಯಾಪಾರ ನಡೆಸಬೇಕು. ಇದು ಸರಿಯಲ್ಲ. ಸಮ್ಮೇಳನ, ಗೋಷ್ಠಿ, ಭಾಷಣಗಳು ನಡೆದರೂ ನಡೆಯದಿದ್ದರೂ ಸಾಹಿತ್ಯ ಗಟ್ಟಿಗೊಳ್ಳುವುದು ಪುಸ್ತಕೋದ್ಯಮದಲ್ಲಿ. ವರ್ಷಕ್ಕೊಮ್ಮೆ ನಡೆಯುವ 3-4 ದಿನಗಳ ಸಂಭ್ರಮಕ್ಕಾಗಿ ಪುಸ್ತಕೋದ್ಯಮ ತನ್ನ ಆರ್ಥಿಕ ನಿಬಂಧನೆಗಳನ್ನು ಸಡಿಲಿಸಿಕೊಳ್ಳುವುದು ಸಹಜವಾದರೆ ರಿಯಾಯಿತಿ ಎನ್ನುವುದು ಕೊಳ್ಳುಗರ ಹಕ್ಕಾಗುತ್ತದೆ. ಸಾಲದ್ದಕ್ಕೆ ಮುಂದಿನ ಸಮ್ಮೇಳನ ಸಂಘಟಕರು ತಮ್ಮ ಹೆಚ್ಚುಗಾರಿಕೆ ಮೆರೆಸಲು ರಿಯಾಯಿತಿ ದರವನ್ನು ಏರಿಸುವ ಅಪಾಯವೂ ಉಂಟು. ಇದಕ್ಕೆ ಉದಾಹರಣೆಯಾಗಿ ಹಾಸನದಲ್ಲೇ ಪುಡಾರಿಯೊಬ್ಬ, ಬಹುಶಃ ಆಗ ಸಚಿವರಾಗಿದ್ದ HD ರೇವಣ್ಣ, ಎರಡನೇ ದಿನ ಸಾರ್ವಜನಿಕವಾಗಿ ಎಲ್ಲ ಮಳಿಗೆಗಳು ಪುಸ್ತಕಗಳನ್ನು %50 ರಿಯಾಯಿತಿ ದರದಲ್ಲಿ ಮಾರುತ್ತಾರೆ ಎಂದು ಸುಳ್ಳೇ ಘೋಷಿಸಿ ಗೊಂದಲವೆಬ್ಬಿಸಿದ್ದು ನಿಮಗೆ ತಿಳಿದೇ ಇರಬೇಕು. ಸರ್ಕಾರೀಕರಣದ ಅರ್ಥಾತ್ ಪರಿಸರ ಮಾಲಿನ್ಯದ ಗಾಢ ಪ್ರಭಾವದಲ್ಲಿ ಸ್ವಾಯತ್ತತೆಯನ್ನು ಈಗಾಗಲೇ ಸಾಕಷ್ಟು ಕಳೆದುಕೊಂಡು ಬಳಲಿರುವ ಪುಸ್ತಕೋದ್ಯಮಕ್ಕೆ ಯಾವುದೇ ಬಾಹ್ಯ ನಿರ್ದೇಶನಗಳು ಮಾರಕವೇ ಆಗುತ್ತವೆ. ಈಗ ಪುಸ್ತಕಗಳ ಬೆಲೆ ನಿರ್ಧಾರದ ಮುಖ್ಯ ಘಟಕಗಳು ಮುದ್ರಣ ವೆಚ್ಚ, ಲೇಖಕ ಸಂಭಾವನೆ, ವ್ಯಾಪಾರಿ ಮಟ್ಟ ಮತ್ತು ಪ್ರಕಾಶಕನ ಆದಾಯ. ಮುಂದೆ ಸಮ್ಮೇಳನ ರಿಯಾಯಿತಿ ಎಂಬ ಹೊಸ ಘಟಕವೇ ಸೇರಿ ಮುದ್ರಿತ ಬೆಲೆ ಏರಿಕೆಯಷ್ಟೇ ಸಾಧಿಸಿದಂತಾಗುತ್ತದೆ. ನಿಮ್ಮ ಹೋಟೆಲ್ ಉದ್ಯಮದಲ್ಲೇ, ಹರಿಕೃಷ್ಣ ಪುನರೂರು ಹೋಟೆಲ್ಗಳ ಮಾಲೀಕರು, ಹೊರಗಿನ ಶಕ್ತಿಗಳು ಅತಾರ್ಕಿಕವಾಗಿ ಬೆಲೆ ಇಳಿಸಿ ಎಂದಿದ್ದಕ್ಕೆ ತಲೆ ಬಾಗಿದಂತೆ ತೋರಿಸಿದರೂ ನೀವು ತಿನಿಸು ಪಾನೀಯಗಳ ಗಾತ್ರ ಇಳಿಸಿ ಸುಧಾರಿಸಿಕೊಳ್ಳುವಂತಹದ್ದು ನಾನು ಜ್ಞಾಪಿಸಬೇಕೇ? ದಯವಿಟ್ಟು ಪುಸ್ತಕೋದ್ಯಮವನ್ನು ನಿರ್ದೇಶಿಸುವ ಸೂತ್ರಗಳನ್ನು 3 ದಿನದ ಉತ್ಸವಕ್ಕಾಗಿ ಗೋಜಲು ಮಾಡಬೇಡಿ. ಈ ನಿಟ್ಟಿನಲ್ಲಿ ಸಮ್ಮೇಳನದ ಪೂರ್ವಭಾವಿ ಸಭೆಗಳಲ್ಲೇ ಆದರೂ ನೀವು ಕೇಳಿದರೆ ನಾನು ನನ್ನ ಮಿತಿಯಲ್ಲಿ ಹಾಜರಿದ್ದು ವಿವರಣೆ ಕೊಡಲು ಸಿದ್ಧನಿದ್ದೇನೆ. ಮಾಹಿತಿಯ ನೆಲೆಯಲ್ಲಿ ಈ ಪತ್ರದ ಯಥಾಪ್ರತಿಯನ್ನು ಕಸಾಪ ಅಧ್ಯಕ್ಷರಿಗೂ ಕೆಲವು ಗೌರವಾನ್ವಿತ ಪ್ರಕಾಶಕ ಮಿತ್ರರಿಗೂ ಕಳಿಸುತ್ತಿದ್ದೇನೆ. ನಿಮ್ಮ ಸಹೃದಯಿ ಉತ್ತರ ನಿರೀಕ್ಷೆಯೊಡನೆ ವಿರಮಿಸುತ್ತೇನೆ. ಭಾರಿ ಚುರುಕಾಗಿಯೇ ಜಿಲ್ಲಾಧ್ಯಕ್ಷರ ಉತ್ತರವೇನೋ ಬಂತು. ಆದರೆ ಧೋರಣೆ ಹೇಗಿತ್ತು ಎನ್ನುವುದಕ್ಕೆ ಪತ್ರದ ಸಾರಾಂಶ ನೋಡಿ. ನಿಮ್ಮ ಪತ್ರ ಓದಿ ಅಭಿಪ್ರಾಯ ತಿಳಿಯಿತು. ನಮ್ಮ ಕಮಿಟಿ ತೀರ್ಮಾನಿಸಿದಂತೆ ಎಲ್ಲರೂ ನಡೆದುಕೊಳ್ಳಬೇಕು. ನನ್ನ ಸಲಹೆಯಲ್ಲಿ ಬದಲಾವಣೆ ಇಲ್ಲ. ನಿಮ್ಮ ಅಭಿಪ್ರಾಯ ಸೂಚಿಸಿದ ಬಗ್ಗೆ ಧನ್ಯವಾದಗಳು. ನಾನು ಯಾವ ಸಮ್ಮೇಳನಗಳಲ್ಲೂ ಮಳಿಗೆ ಇಡುವವನಲ್ಲ. ಹಾಸನದಲ್ಲಿ ಮತ್ತು ಸಾಮಾನ್ಯವಾಗಿ ಎಲ್ಲ ಸಮ್ಮೇಳನಗಳಲ್ಲಿ ಮಳಿಗೆ ಇಡುವಂಥ ಸಾಹಿತ್ಯ ಭಂಡಾರ, ಸಮಾಜ ಪುಸ್ತಕಾಲಯ ಮುಂತಾದವರಿಗೆ ಇದರ ಪ್ರತಿ ಕಳಿಸಿ ಹೋರಾಟ ಅಥವಾ ಮಣಿಯುವ ಆಯ್ಕೆಯನ್ನು ನಿಮಗೇ ಬಿಟ್ಟಿದ್ದೇನೆ. ಸರ್ವಾಧಿಕಾರಿ ಜಿಲ್ಲಾಧ್ಯಕ್ಷರ ಪತ್ರ ನೋಡಿದ ಮೇಲೆ ಅವರ ಸಮಿತಿ ಸಭೆಗೆ ನನ್ನನ್ನು ಕರೆಸುವುದಾಗಲಿ, ನನ್ನ ಪತ್ರವನ್ನು ಅವರೇ ಸಮಿತಿಯ ಮುಂದೆ ಮಂಡಿಸುವುದಾಗಲಿ ನಡೆಯಲಾರದು ಎನ್ನುವುದು ಸ್ಪಷ್ಟ. ಇಂದು 20% ಹೇಳಿರಬಹುದು, ನಾಳೆ 50% ಹೇಳಬಾರದು ಎಂದಿಲ್ಲ. ನೀವು ಒಪ್ಪಲಿಲ್ಲವೆಂದರೆ ಅವರು ಗಂಟು ಮೂಟೆ ಕಟ್ಟಿ ಎನ್ನಲೂ ಬಹುದಲ್ಲವೇ? ಏನು ನಿರ್ಧರಿಸುತ್ತೀರೋ ತಿಳಿಸಿ. ಉದ್ಯಮದ ಹಿತಕ್ಕಾಗಿ ನನ್ನಿಂದೇನಾದರೂ ಆಗಬೇಕಿದ್ದರೆ ತಿಳಿಸಿ, ನಾನು ಸಿದ್ಧ. ಸಮ್ಮೇಳನ ಸಮೀಪಿಸುತ್ತಿದ್ದಂತೆ ಸುದ್ದಿಯ ಸುಗ್ಗಿಯಲ್ಲಿ ಸಾಂಗತ್ಯ ಸೊರಗಿದಂತನ್ನಿಸಿ ಸಾಮಾನ್ಯನ ಸ್ತರದಿಂದ ಎಲ್ಲ ಸಮಾಚಾರ ಪತ್ರಗಳ ಸಂಪಾದಕರುಗಳಿಗೆ ಹೀಗೊಂದು ಪತ್ರಿಸಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಹಬ್ಬವಲ್ಲ, ಶೋಕ ಸಭೆಯಾಗಬೇಕು. ವಾರದ ಗೈಮೆಯ ಪ್ರದರ್ಶನ ಮತ್ತು ಮಾರಾಟಕ್ಕಾಗಿ ಹಾಗೂ ಮುಂದಿನ ವಾರದ ದುಡಿಮೆಗೆ ಸ್ಫೂರ್ತಿ ಹಾಗೂ ಅವಶ್ಯಕತೆಗಳಿಗಾಗಿ ಹಿಂದೆಲ್ಲ ವಾರದ ಸಂತೆ ಊರೂರಿನಲ್ಲಿ ವ್ಯವಸ್ಥಿತವಾಗಿ ನಡೆಯುತ್ತಿತ್ತು. ಅಷ್ಟೇಕೆ, ಈಗಲೂ ಅದರ ಪಳೆಯುಳಿಕೆಗಳನ್ನು ಕೆಲವೆಡೆಗಳಲ್ಲಿ ನೋಡಬಹುದು. ದೊಡ್ಡ ಮಟ್ಟದ ಸಂತೆ ಅಥವಾ ವಾರ್ಷಿಕ ಸಂತೆಯ ರೂಪದಲ್ಲಿ ಜಾತ್ರೆಗಳನ್ನು ಹೆಸರಿಸಬಹುದು. ಸಾಹಿತ್ಯ ವಲಯದ ಇಂಥದ್ದೇ ಅಗತ್ಯಗಳಿಗಾಗಿ ಹುಟ್ಟಿಕೊಂಡವು ಭಾಷಣ, ವಿಚಾರಗೋಷ್ಠಿ, ಸಾಹಿತ್ಯ ಸಮ್ಮೇಳನ. ಆದರೆ ದಲ್ಲಾಳಿಗಳು, ತಲೆ ಹಿಡುಕರು ಸಂತೆ ಜಾತ್ರೆಗಳನ್ನು ಕುಲಗೆಡಿಸಿದಂತೆ ಇಂದು ಗೋಷ್ಠಿ ಸಮ್ಮೇಳನಗಳು ಅರ್ಥ ಕಳೆದುಕೊಳ್ಳುತ್ತಿವೆ. ಅನೈತಿಕ ಹಣ ಸಂಚಯನ ಮತ್ತು ಸಂಘಟನೆಯ ಸಾಕಾಣಿಕೆಯ ಅದ್ದೂರಿಯಲ್ಲಿ ಸಾಹಿತ್ಯ ಪ್ರೇಮಿಗಳು ಬಳಲುತ್ತಾರೆ, ಸಾಹಿತಿಗಳು ನಿಸ್ತೇಜರಾಗುತ್ತಾರೆ ಮತ್ತು ಸಾಹಿತ್ಯ ಜಾಳಾಗುತ್ತದೆ. ಆರಾಧನೀಯ ಬಿಂಬ ಕುಬ್ಜವಾಗಿ ಬಾಜಾ ಭಜಂತ್ರಿ ಮಾತ್ರ ಮೆರೆಯುತ್ತದೆ. ಸಮ್ಮೇಳನದ ಯಶಸ್ಸು ಸಂಘಟನೆಯ ಮೌನದಲ್ಲಿ ಪ್ರಕಟವಾಗಬೇಕು. ಸಮ್ಮೇಳನಗಳ ಪಟ್ಟಿಯಲ್ಲಿ ಕೇವಲ ಕ್ರಮ ಸಂಖ್ಯೆಯಾದ 66 ಒತ್ತು ಕೊಟ್ಟು ಕೃತಿ ಹೆರಿಗೆ ಸಾಧುವಲ್ಲ. ಐತಿಹಾಸಿಕ ಆಕಸ್ಮಿಕಗಳು, ಉದಾಹರಣೆಗೆ ಸ್ವಾತಂತ್ರ್ಯ ಸ್ವರ್ಣೋತ್ಸವವೋ ಹಬ್ಬಕ್ಕನೋ ಮತ್ತೊಂದೋ ಸರ್ವಸ್ವ ಎಂಬಂತೆ ಸಂಭ್ರಮ ಸಮ್ಮಾನಗಳು ಔಪಚಾರಿಕ ಸಮಿತಿ ಮತ್ತು ಕಲಾಪಗಳು ರೂಪುಗೊಳ್ಳುತ್ತಾ ನಿತ್ಯ ಕಾಡುವ ಸುದ್ದಿಗಳ ಭರಾಟೆಯಲ್ಲಿ ಔಚಿತ್ಯ ಎಂಬ ಬಹುಮುಖ್ಯ ಗುಣವೇ ಕಾಣೆಯಾಗಿದೆ. ಸಾಹಿತ್ಯಕ ಆಯಾ ವ್ಯಯ ಪಟ್ಟಿಯ ಬಗ್ಗೆ ಗಂಭೀರ ದೃಷ್ಟಿ ಬೀರುವುದು ಮತ್ತು ಆದರ್ಶಗಳನ್ನು ರೂಢಿಸುವ ವಾತಾವರಣ ಕಲ್ಪಿಸುವುದು ಸಾಧ್ಯವಾಗಿದ್ದರೆ ಇದು ನಿಜಕ್ಕೂ ಬುದ್ಧಿಯ ಜಾತ್ರೆಯಾಗಬಹುದಿತ್ತು. ಈಗಲೂ ತಡವಾಗಿಲ್ಲ ಎಂದು ಸೂಚಿಸುವಂತೆ ನನ್ನ ಮಿತಿಗೆ ನಿಲುಕಿದ ಕೆಲವು ಅಪರಿಹಾರ್ಯ ಸಾಹಿತ್ಯಕ ಸಮಸ್ಯೆಗಳನ್ನು ಮಂಡಿಸಲಿಚ್ಛಿಸುತ್ತೇನೆ. ಒಂದು, ಕನ್ನಡ ಸಾಹಿತ್ಯ ಪರಿಷತ್ತು ಕೆಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲೇ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಮುದ್ರಣದ ಬಗ್ಗೆ ಪ್ರಕಟಿಸಿದ ಒಂದು ಪುಸ್ತಕ ದೋಷಪೂರ್ಣವೆಂದು ಕಂಡದ್ದರಿಂದ ಪೂರ್ಣ ಪ್ರತಿಗಳನ್ನು ಹಿಂದೆ ಪಡೆಯಿತು ಮತ್ತು ಪರಿಷ್ಕೃತ ಮುದ್ರಣವನ್ನು ಬೇಗನೆ ತರುವ ಆಶ್ವಾಸನೆಯನ್ನು ಕೊಟ್ಟಿತು. ಇಂದಿನವರೆಗೂ ಮಾತು ನಿಜ ಮಾಡದ ಕಸಾಪ ಸಮ್ಮೇಳನದಲ್ಲಿ ಯಾವ ಸಾಹಿತ್ಯಕ್ಕೆ ಏನು ಸಮ್ಮಾನ ಮಾಡಿತು? ಎರಡು, ಕನ್ನಡದ ಅಪೂರ್ವ ಕೆಲಸಗಳಲ್ಲಿ ಹಲವನ್ನು ವಹಿಸಿಕೊಂಡ ಮೈಸೂರು ವಿಶ್ವವಿದ್ಯಾನಿಲಯ ತನ್ನ ಬೇಜವಾಬ್ದಾರಿಯಿಂದ ಹೆಚ್ಚಿನವನ್ನು ನಿಧಾನ ಧ್ರುವಕ್ಕೆ ಒಡ್ಡಿದೆ. ವಿಶ್ವಕೋಶ, ನಿಘಂಟು, ಸಾಹಿತ್ಯ ಚರಿತ್ರೆ ಇತ್ಯಾದಿ ಮಹತ್ ಕಾರ್ಯಗಳು ಬಿಡಿ, ತನ್ನ ವಾರ್ಷಿಕ ವಿದ್ಯಾರ್ಥಿ ಅಗತ್ಯಗಳಾದ ಕನ್ನಡ ಪಠ್ಯಗಳನ್ನು ಕೊಡುವಲ್ಲೂ ಸೋತಿದೆ. ಇದನ್ನು ಮತ್ತು ಇಂಥ ಹಲವು ಸಾರ್ವಜನಿಕ ಅನ್ನದಂಡದ ಸರ್ಕಾರಿ ಕತ್ತೆಗಳನ್ನು ದುಡಿಸಿ ದಂಡಿಸಿ ಛಾತಿ ಸಮ್ಮೇಳನಕ್ಕೆ ಬಂದಿತೆ. ಮೂರು, ಕನ್ನಡ ಪುಸ್ತಕ ಪ್ರಾಧಿಕಾರ ಕೇವಲ 108 ಪುಸ್ತಕಗಳ ಪುಟಗಳ ಮಕ್ಕಳ ಕವನ ಸಂಕಲನವನ್ನು ಅದು ತೀರಾ ಕೆಟ್ಟ ಮುದ್ರಣದಲ್ಲಿ ಹೊರತಂದದ್ದಲ್ಲದೆ ಜನ ಮುಟ್ಟಲಾಗದ ರೂಪಾಯಿ 200 ಭಾರಿ ಬೆಲೆ ಇಟ್ಟಿದೆ. ಇಂಥ ಕನ್ನಡ ಸೇವೆ ಬೇಕೇ? ಕನ್ನಡದ ಮೇರುಕೃತಿಗಳಾದ ಪಂಪ ಭಾರತ, ರನ್ನ ಗದಾಯುದ್ಧ, ತೊರವೆ ರಾಮಾಯಣ ಇತ್ಯಾದಿಗಳು ಬಿಡಿ, ಆಧುನಿಕರಾದ ಗುಂಡಪ್ಪ, ಕಾರಂತ, ಬೇಂದ್ರೆ, ಅಡಿಗ ಮೊದಲಾದವರ ಕೃತಿಗಳಿಗೂ ಸಮರ್ಥ ಪ್ರಕಾಶನ ವಿತರಣಾ ವ್ಯವಸ್ಥೆ ನಮ್ಮಲ್ಲಿಲ್ಲ. ಪಂಪರನ್ನರು ನಮಗೆ ಯಾರೋ ಜಗಿದುಗಿದ ಗೈಡುಗಳಲ್ಲಿ ಸಿಕ್ಕುತ್ತಾರೆ. ಬೇಂದ್ರೆ ಅಡಿಗರು ಜೆ ರಾಕ್ಷಸನ ಕೃಪೆಯಲ್ಲೇ ಬದುಕಿದ್ದಾರೆ. ಬಹುಶಃ ಇವರ ಪಕ್ಷ ವಹಿಸಿ ಲಾಬಿ ನಡೆಸುವವರಿದ್ದರೆ ಕನ್ನಡ ಇಲ್ಲೂ ಉಂಟೆಂದು ಅರಿವಾದೀತೋ ಏನೋ. ನಾಲ್ಕು, ಸಾರ್ವಜನಿಕ ಮತ್ತು ಸಾರ್ವಕಾಲಿಕ ಬೇಡಿಕೆಯ ಪುಸ್ತಕಗಳನ್ನು ಸುಲಭ ಬೆಲೆಗೆ ಪ್ರಕಟಿಸುತ್ತಲೇ ಬಂದಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿತರಣೆ ಬಗ್ಗೆ ಎಂದೂ ಕಾಳಜಿ ವಹಿಸಿಲ್ಲ. ಈಗಾಗಲೇ ಲಕ್ಷಾಂತರ ಪ್ರತಿಗಳವರೆಗೆ ಬಹು ಕಡಿಮೆ ಬೆಲೆ ಆವೃತ್ತಿ ಸೌಲಭ್ಯ ಪಡೆದ ಶ್ರೀ ರಾಮಾಯಣ ದರ್ಶನಮನ್ನು ಇಂದು ರೂಪಾಯಿ 750 ಭಾರೀ ಬೆಲೆಯ ಹಸ್ತಪ್ರತಿ ಆವೃತ್ತಿಯಲ್ಲಿ ಇವರೇ ಪ್ರಕಟಿಸಿದ್ದಾರೆ. ಈ ದರ್ಬಾರು ಕನ್ನಡಕ್ಕೆ ಈ ಕಾಲಘಟ್ಟದಲ್ಲಿ ಎಷ್ಟು ಸರಿ ಎಂಬ ಪ್ರಶ್ನೆಯನ್ನು ಕುವೆಂಪು ಗೌರವಕ್ಕೆ ಚ್ಯುತಿ ಬಾರದಂತೆ ಕೇಳುವ ಸಮ್ಮೇಳನ ಇದಾದೀತೆ. ಐದು, ಸಾಹಿತ್ಯ, ಜನಪದ, ಚಿತ್ರಕಲೆ ಇತ್ಯಾದಿ ಅಕಾಡೆಮಿಗಳು, ಗಜೆಟಿಯರ್, ಅರಣ್ಯ, ಸರಕಾರಿ ಮುದ್ರಣಾಲಯ ಇತ್ಯಾದಿ ಇಲಾಖೆಗಳು ಸಾರ್ವಜನಿಕ ಉಪಯುಕ್ತತೆ ಹೆಸರಿನಲ್ಲಿ ಪ್ರಕಟಿಸಿದರೂ ಎಂದೂ ಗುದಾಮು ಬಿಡದ ಅಸಂಖ್ಯ ಪುಸ್ತಕಗಳ ಸೆರೆ ಬಿಡಿಸುವ ಕಾಯಕಕ್ಕೆ ಇಲ್ಲಿ ಚಾಲನೆ ಸಿಕ್ಕೀತೆ. ಹೀಗೆ ಮೇಲೆ ಹೆಸರಿಸಿದ ಮತ್ತು ಹೆಸರಿಸದ ಒಂದೊಂದು ಸರಕಾರಿ ಅಥವಾ ಅರೆ ಸರಕಾರಿ ಸಂಸ್ಥೆಗಳ ಅರ್ಥಾತ್ ಬಿಳಿ ಆನೆಗಳ ಕಡತ ಬಿಚ್ಚಿದರೆ 100 ಕನ್ನಡ ಅಪಮಾನಗಳನ್ನು ಪಟ್ಟಿ ಮಾಡಬಹುದು. ಅವುಗಳ ಪಟ್ಟಿಗೆ ಸೇರುವಂತೆ ನಡೆಯಲಿರುವ ಈ ಸಮ್ಮೇಳನಕ್ಕೆ ಸಾಹಿತ್ಯ ಎಂಬ ಪೂರ್ವಪದ ಕೇವಲ ಶಬ್ದಾಡಂಬರ ಮಾತ್ರ. ಹೇರಿಕೆಯ ನೆಲೆಯಲ್ಲಿ ಹಣವೋ ಪ್ರಾತಿನಿಧ್ಯವೋ ದೊಡ್ಡ ಸಂಖ್ಯೆಯಲ್ಲಾಗಬಹುದು. ಭೋಜನ ಶಾಲೆಯ ಸಮರ್ಪಕತೆಯಲ್ಲಿ ಶಿಬಿರದ ಯಶಸ್ಸು ಅಳೆಯುವ ಮೂರ್ಖತೆ ಇಲ್ಲೂ ಆಗಬಹುದು. ದಾಕ್ಷಿಣ್ಯದ ಹೇಳಿಕೆ ನಿರ್ದೇಶಿತ ವರದಿಗಳಿಂದ ಮಾಧ್ಯಮಗಳಲ್ಲಿ ಶಬಾಸ್ ಗಿರಿ ಗಿಟ್ಟಿಸಲೂಬಹುದು. ಆದರೆ ನೆನಪಿರಲಿ, ನಿಜ ಸಾಹಿತ್ಯ ಸೃಷ್ಟಿಯಾಗುವುದು ಏಕಾಂತದಲ್ಲಿ, ವಿಕಸಿಸುವುದು ವಿರಾಮದಲ್ಲಿ. ಇಂದು ಆಚರಿಸಬೇಕಾದದ್ದು ಗಂಭೀರ ಸರ್ವ ಕನ್ನಡಿಗ ಸಭೆ ಅಥವಾ ಶೋಕ ದಿನ, ಖಂಡಿತ ಹಬ್ಬ ಅಲ್ಲ. ಏನೋ ಹೆಕ್ಕಿ ಪರಡಿ ಸವಿದ 361 ದಿನದ ಬಾಳುವೆಯನ್ನು 4 ದಿನದ ಅಬ್ಬರದಲ್ಲಿ ಹಾಳುಗೆಡಹುವ ಈ ಪ್ರವೃತ್ತಿಯನ್ನು ವಿಚಾರವಂತರೆಲ್ಲರೂ ನಿಸ್ಸಂದಿಗ್ಧವಾಗಿ ಖಂಡಿಸಲೇಬೇಕು. ಪತ್ರವನ್ನು ವಿವಿಧ ಪತ್ರಿಕೆಗಳಿಗೆ ಪ್ರತಿ ಮಾಡುವಾಗ ಹೀಗೆ ಕೆಲವು ಪಾಠಾಂತರಗಳನ್ನು ಸೇರಿಸಿದ್ದೂ ಇತ್ತು. ಒಂದು, ವಿವೇಕದ ಮಾತುಗಳನ್ನು ಅದುಮಿ ಪ್ರಚಾರದ ಭ್ರಮೆಗಳು ಅನಂತವಾಗುತ್ತಿವೆ. ಅಧ್ಯಕ್ಷ ಯಾರು, ಸ್ಮರಣ ಸಂಚಿಕೆಗಳೆಷ್ಟು, ಹಣ ಎಲ್ಲಿಂದ, ಕಲಾಪಗಳು ಪುಸ್ತಕಗಳು ಯಾಕೆ ಏನು ಎಂಬುದೆಲ್ಲ ಪಾವಿತ್ರ್ಯ ಕಳೆದ ಚರ್ಚಾ ವಸ್ತುಗಳಾಗುತ್ತಿವೆ. ಆದ್ದರಿಂದ ಅನಿವಾರ್ಯವಾಗಿ ನನಗಿಷ್ಟು ಹೇಳಲೇಬೇಕಾಗಿದೆ. ಸಮ್ಮೇಳನದ ಸ್ವಾಗತ ಸಮಿತಿ ಧನದಾಹದಲ್ಲಿದ್ದರೂ ಕೊಜೆಂಟ್ರಿಕ್ಸ್ ಅನ್ನು ವಿದೇಶಿ ಎಂಬಂತೆ ಹೆಸರಿಸಿ ಪ್ರತ್ಯೇಕಿಸಿತು. ಆದರೆ ವಾಸ್ತವದ ಪರಿಸರ ವಿರೋಧಿ ನಿಲುವನ್ನು ಮರೆತಂತೆ ನಟಿಸಿ ನಾಗಾರ್ಜುನವೋ MRPLಓ ಮತ್ತೊಂದನ್ನು ಮನ್ನಿಸುವ ಅಪಾಯ ಸ್ಪಷ್ಟಪಡಿಸಿತು. ಸ್ವಾತಂತ್ರ್ಯ ಸ್ವರ್ಣೋತ್ಸವದಂದು ಈ ಒಡೆದು ಆಳುವ ನೀತಿ ಮರು ಹುಟ್ಟು ಪಡೆಯುವುದನ್ನು ನಾನು ಪರಿಸರ ಮಿತ್ರನಾಗಿ ಮಾತ್ರ ಹೀಗೆ ಟೀಕಿಸಿದೆ. ಕೊಜೆಂಟ್ರಿಕ್ಸ್ನಂಥವು ತ್ರಿಕರಣಪೂರ್ವಕವಾಗಿ ಅಂದರೆ ಕಾಯ ನೆಲ ನೀರುಗಳಿಗೆ ವಿಷ, ವಾಚ ಪೊಳ್ಳು ಆಶ್ವಾಸನೆ ಸುಳ್ಳು ಸಮಾಧಾನ ಮತ್ತು ಮನಸ ಸ್ವಾರ್ಥ ಚಿಂತನೆಗಳ ಮೂಲಕ ಮಾಡುತ್ತಿರುವ ಭಾರಿ ಹಾನಿ ಎಲ್ಲ ತಿಳಿ ಮನಸ್ಕರಿಗೆ ಗೊತ್ತಿದ್ದದ್ದೇ ಆಗಿದೆ. ವಂಚಕರು ಸಣ್ಣ ದಾನ ಮಾಡಿ ದೊಡ್ಡ ಶುಭಗತನ ಗಿಟ್ಟಿಸಲು ಸಮ್ಮೇಳನ ಮಾಧ್ಯಮವಾಗಬಾರದು. ಯೋಗ್ಯತೆ ಹಿರಿತನಗಳಿಂದ ಅನಿವಾರ್ಯವಾಗಿ ಅಧ್ಯಕ್ಷಗಿರಿಗೆ ಬಂದವರು ಕೈಯಾರ ಕಿಂಜಣ್ಣರಾಯಿಗಳು. ಅವರ ನಿರಂತರ ಹೋರಾಟದ ಗುರಿ ಕನ್ನಡ ನೆಲಕ್ಕೆ ಮಲಯಾಳಿ ಬಂಧದಿಂದ ಬಿಡುಗಡೆ. ಅದು ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ವಾಹಿನಿಯಲ್ಲಿ ಒಂದಾಗುವುದೇ ಆಗಿದೆ. ಆದರೆ ಈಗ ಕೈಯಾರರಿಗೆ ಸಾಂಸ್ಕೃತಿಕ ಘೋಷಣೆಯ ಯಾಜಮಾನ್ಯದೊಡನೆ ತಮ್ಮ ವಲಯದ ಪರಿಸರ ಶೋಷಣೆಯ ಗುರಿಕಾರತನ ಅಯಾಚಿತವಾಗಿ ಒದಗುತ್ತಿದೆ. ದ್ವಂದ್ವಗಳಿಲ್ಲದಂತೆ ಎರಡನೆಯದನ್ನು ತಿರಸ್ಕರಿಸಿ ಕೈಯಾರರು ಗುಡುಗಬೇಕು, ಪರಿಸರ ವಿರೋಧಿಗಳ ಸಹಾಯ ಧಿಕ್ಕರಿಸಿ ಗಟ್ಟಿತನ ಮೆರೆಯಬೇಕು ಎಂದೂ ಬರೆದೆ. ಅದನ್ನು ಮುಂದುವರಿಸಿ ಪಾಪಕ್ಕೆ ಪಾಲುದಾರರಿಲ್ಲ ಎಂಬ ಶೀರ್ಷಿಕೆಯಲ್ಲಿ ಹೀಗೂ ಕೆಲವು ಪತ್ರಿಕೆಗಳಿಗೆ ಬರೆದಿದ್ದೆ. ಕಾಡಿನಲ್ಲಿ ತಿರುಗುವವರ ತಲೆ ಒಡೆದು ತನ್ನ ಸಂಸಾರ ನಿಭಾಯಿಸುತ್ತಿದ್ದನೊಬ್ಬ ಬೇಡ. ಪಾಪ ಕಾರ್ಯದ ಫಲದಲ್ಲಿ ಕುಟುಂಬಿಕರ ಪಾಲುದಾರಿಕೆ ನಂಬಿ ಆತ ಸಾರ್ವಜನಿಕರಿಗೆ ತರುತ್ತಿದ್ದ ಕೇಡ. ಸಮಚಿತ್ತದ ಸಪ್ತರ್ಷಿಗಳು ತುಳಿಯಲಾ ಕಾಡು ಜಾಡ, ಬಿಡದೆ ಕಾಡಿದ ಬೇಡ. ಅವರಾದರೂ ಅನ್ನಲಿಲ್ಲ ಬೇಡ, ಬರಿದ ವಿಮರ್ಶಿಸಿದರು ಅವನ ಪಾಡ. ವಿಚಾರ ವಿಚಾರಣೆಗಳ ಅಲೆಯಲ್ಲಿ ಅರಿವಿನ ಬೆಳಕು ಹೊಳೆದು ಚದರಿತು ಮನ ಕವಿದ ಮೋಡ. ಹುತ್ತದೊಳಗೆ ಬಲೆ ಇಲ್ಲ, ಎದ್ದ ಮೇಲೆ ಬೇಡನಿಲ್ಲ. ವಾಲ್ಮೀಕಿಯ ಬೆಳಕು ಕೈಯಾರರಿಗೆ ಬೇಡವೇ? ಬಂಧು ಮೋಹಕ್ಕಾಗಿ ಕೇಡಿಗ ಹಣವನ್ನೊಪ್ಪುವುದೇ? ವಿಶ್ವ ಬಂಧುರತೆಗೆ ಹುತ್ತ ಸೇರಿದರೇನು ಆಗರೆ ಮಹಾಕವಿ? ಬಹುತೇಕ ಕನ್ನಡ ಪತ್ರಿಕೆಗಳು ನನ್ನ ಪತ್ರಗಳನ್ನು ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟಿಸಿದವು. ಎಲ್ಲಕ್ಕೂ ಅಧಿಕೃತ ವಕ್ತಾರರು ಮೌನವಾಗಿಯೇ ಉಳಿದು ಬಿಟ್ಟರು. ನನಗೆ ಬರೆಯಬಹುದಾದ ಅರೆ ಖಾಸಗಿ ಪತ್ರದಲ್ಲಾದರೂ ಚರ್ಚಿಸುವ ಧೈರ್ಯ ತೋರಿಯಾರೆ ಎಂದುಕೊಂಡು ಕಸಾಪದೊಡನೆ ನನಗಿದ್ದ ಖಾಸಗಿ ಸಮಸ್ಯೆ ಕುರಿತ ಪತ್ರ ಯುದ್ಧ ಮುಂದುವರಿಸಿದೆ. 8/10/1998 ನೆನಪಿನೊಳೆ ಹೀಗೆ ಬರೆದೆ: ನಾನಿನ್ನೂ ನಿಮ್ಮ ಪರಿಹಾರ ಕ್ರಮ ಕನಿಷ್ಠ ಪತ್ರವನ್ನು ಕಾದಿದ್ದೇನೆ. ಮಂಗಳೂರು ಸಮ್ಮೇಳನ ಕುರಿತು ವಾತಾವರಣ ಹಲವು ತೆರನಾಗಿ ಕಾವೇರುತ್ತಿರುವಾಗ ಇಂಥ ಒಂದೊಂದು ಪ್ರಸಂಗವೂ ಸ್ಫೋಟಕದ ಬಳಿಯಾಡುವ ಕಿಡಿಯಾಗಲಾರದೆ ಬಹುತೇಕ ಪ್ರಮುಖ ಕನ್ನಡ ಪತ್ರಿಕೆಗಳು ಸಮ್ಮೇಳನವನ್ನು ಕುರಿತ ನನ್ನ ಪತ್ರವನ್ನು ಪ್ರಕಟಿಸಿದ್ದನ್ನು ನೀವು ಗಮನಿಸಿರಲೇಬೇಕು. ಕ್ಷುದ್ರ ಮಳೆಯಿಂದ ಯುದ್ಧವೇ ಕಳೆದು ಹೋದ ಕತೆ, ದುರ್ಬಲ ಕಿರುಬೆರಳಿನಿಂದ ಕೈಕೇಯಿ ಅಸುರರನ್ನೇ ಜಯಿಸಿದ್ದು ಮುಂತಾದ ಕತೆಗಳ ಸಾಂಕೇತಿಕತೆಯನ್ನು ಮಹೋಪಾಧ್ಯಾಯರಾದ ನಿಮಗೆ ನಾನು ವಿವರಿಸಬೇಕೇ? ನನ್ನ ಮೂರನೇ ನೆನಪಿನೊಳಗೆ ಕಾಲ ತಳ್ಳಬೇಡಿ. 15/9/1997 ಎಂದು ತಾರೀಕು ನಮೂದಿಸಿಕೊಂಡು ಅಧ್ಯಕ್ಷರಿಂದ ಬಂದ ಉತ್ತರ ಹೀಗಿತ್ತು: ತಾವು ಕಾಳಜಿ ಇರಿಸಿ ಬರೆದಿರುವ ಎರಡೂ ಪತ್ರಗಳು ತಲುಪಿವೆ. ಕನ್ನಡ ಸಾಹಿತ್ಯ ಪರಿಷತ್ತು ಹಿರಿಯರು ಕಟ್ಟಿ ಬೆಳೆಸಿದ ಮಹಾನ್ ಸಂಸ್ಥೆ. ಆ ಸಂಸ್ಥೆಯ ಬಗೆಗೆ ತಮ್ಮ ನಿಲುವು ಏಕೋ ಅಸಮಾಧಾನದಿಂದ ಕೂಡಿದೆ. ದಯವಿಟ್ಟು ತಮಗಾಗಿರುವ ಅಸಮಾಧಾನದ ಬಗೆಗೆ ಕೂಲಂಕಷವಾಗಿ ತಿಳಿಸಿದರೆ ಪರಿಷತ್ತಿನ ನಿಯಮದ ಚೌಕಟ್ಟಿನೊಳಗೆ ಪರಿಹರಿಸಬಹುದಾದದ್ದನ್ನು ಖಂಡಿತ ಪರಿಹರಿಸಲಾಗುತ್ತದೆ. ಸಾಹಿತ್ಯ ಸಮ್ಮೇಳನಗಳು ಹಬ್ಬವಲ್ಲ, ಶೋಕಸಭೆಯಾಗಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತೀರಿ. ಅದು ತಮ್ಮ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ನನ್ನ 20/10/1997 ಉತ್ತರ ಹೀಗಿತ್ತು: ನನ್ನ 25/8/1997 ಮೂಲ ಪತ್ರ ನಿಮಗೆ ತಲುಪಿಯೇ ಇಲ್ಲ ಎಂಬ ಭಾವ ಈ ಪತ್ರದಿಂದ ಬಂತು. ನನ್ನ ಮೊದಲ ನೆನಪಿನೊಳೆ ಬಂದಾಗಲೇ ನೀವಿದನ್ನು ಸೂಚಿಸಿದ್ದರೆ ಎಷ್ಟು ಮಾತು ಉಳಿಯುತ್ತಿತ್ತು ಗಮನಿಸಿ. 25/8/1997 ಪತ್ರದ ಯಥಾಪ್ರತಿಯನ್ನು ಲಗತ್ತಿಸುವಾಗ ಅದಕ್ಕೊಂದು ಹೊಸ ಟಿಪ್ಪಣಿ ಸೇರಿಸಿದೆ. ಪರಿಷತ್ತೇ ಯಾಕೆ? ಯಾವುದೇ ಸಾಮಾಜಿಕ ನಿಯಮಗಳ ಚೌಕಟ್ಟು ನಿರ್ಧಾರವಾಗುವುದು ಅದನ್ನು ಅರ್ಥವಿಸುವ ವ್ಯಕ್ತಿಗಳಿಂದ. ನಾನು ನಿಮ್ಮಿಂದ ನಿರೀಕ್ಷಿಸುವುದು ಆ ತಿಳುವಳಿಕೆಯ ಆಳವನ್ನೇ ಹೊರತು ಅಕ್ರಮವನ್ನಲ್ಲ ಎಂದು ಮೊದಲು ಸ್ಪಷ್ಟಪಡಿಸ ಬಯಸುತ್ತೇನೆ. ಕಸಾಪ ಹಿರಿಯರು ಕಟ್ಟಿ ಬೆಳೆಸಿದ ಸಂಸ್ಥೆ ಎಂದಿದ್ದೀರಿ. ಇದು ಚರಿತ್ರೆಯ ಮಾತು. ಯಾವುದೇ ಸಂಸ್ಥೆಯ ಪ್ರಭಾವಳಿಯೊಡನೆ ಕಾಲಕ್ಕೊಬ್ಬ ವ್ಯಕ್ತಿ ನಿಲ್ಲುವುದು ತಪ್ಪಲ್ಲ, ಆದರೆ ಆ ಬೆಳಕೇ ಎಲ್ಲವನ್ನೂ ನಡೆಸುತ್ತದೆ ಎಂದು ಬಿಟ್ಟರೆ ಆತನ ಅಸಾಮರ್ಥ್ಯವನ್ನೇ ಸಾರಿದಂತಾಗುತ್ತದೆ. ಆ ಬೆಳಕಿಗೆ ತನ್ನ ಮಿತಿಯ ಎಣ್ಣೆ ಹೊಯ್ಯುವುದು ವ್ಯಕ್ತಿಯ ಕರ್ತವ್ಯ. ಇಲ್ಲಿ ನಾನು ವರ್ತಮಾನದ ಸಮಸ್ಯೆಯೊಂದನ್ನು ಚರ್ಚಿಸುತ್ತಿರುವಾಗ ನಿಮ್ಮಿಂದ ಕರ್ತವ್ಯ ನಿಷ್ಠೆಯನ್ನಷ್ಟೇ ನಿರೀಕ್ಷಿಸುತ್ತೇನೆ, ಇತಿಹಾಸದ ಪಾಠವನ್ನಲ್ಲ. ನೇರ ಮಾತುಗಳು ಹೊರಟು ಎಂದನ್ನಿಸಿದ್ದರೆ ಕ್ಷಮಿಸಿ. ನನ್ನ ಪ್ರಜಾವಾಣಿ ಪತ್ರ ತಾರೀಕು 24/9/97, ಇದರ ಪೂರ್ಣ ಪಾಠ 3/10/97 ಸಂಯುಕ್ತ ಕರ್ನಾಟಕದಲ್ಲೂ, ವಿವಿಧ ಸಂಗ್ರಹ ರೂಪಗಳು ಕನ್ನಡ ಜನಾಂತರಂಗ, ಕನ್ನಡ ಪ್ರಭದಲ್ಲಿ, ಉದಯವಾಣಿಯಲ್ಲೂ ಪ್ರಕಟವಾದವು. ಒಟ್ಟಾರೆ ಇವನ್ನು ನೀವು ವೈಯಕ್ತಿಕ ಅಭಿಪ್ರಾಯ ಎಂದು ತಳ್ಳಿಹಾಕಿದ್ದು ಬೇಜವಾಬ್ದಾರಿತನದ ಮಾತು. ನನ್ನದು 21 ವರ್ಷಗಳ ಸಾರ್ವಜನಿಕ ಪುಸ್ತಕ ವಿತರಣೆಯೊಡನೆ ಗಳಿಸಿದ ಅನುಭವದ ಮಾತುಗಳು. ಅದನ್ನು ವಿಶ್ವವಿದ್ಯಾನಿಲಯದ ಸಾಹಿತ್ಯ ಸಮ್ಮೇಳನದ ವೇದಿಕೆಗಳಿಂದಲೂ, ಪತ್ರಿಕಾ ಲೇಖನ ಮತ್ತು ಟಿಪ್ಪಣಿಗಳಿಂದಲೂ ಕಾಲಕಾಲಕ್ಕೆ ಹೊರೆ ಹಚ್ಚಿ ನೋಡಿಕೊಂಡಿದ್ದೇನೆ. ಗಮನಿಸಿ, ಅದ್ವಿತೀಯ ವಿಶ್ವಕನ್ನಡ ಸಮ್ಮೇಳನ ಮತ್ತು ಮುಧೋಳದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡರಲ್ಲೂ ನಾನು ಪುಸ್ತಕೋದ್ಯಮಿಯಾಗಿಯೇ ಪ್ರಬಂಧ ಮಂಡಿಸಿದವ. ನಾನು ನನ್ನ ಅಂಗಡಿಯ ಅಥವಾ ಒಂದು ವ್ಯಕ್ತಿ ಮಿತಿಯ ಸಾಧಾರಣೀಕರಣಗಳನ್ನು ಎಲ್ಲೂ ಸೇರಿಸಿಲ್ಲ ಎನ್ನುವುದಕ್ಕೆ 5 ಸ್ಪಷ್ಟ ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿದ್ದೇನೆ. ನೀವು ಓದಿದಂತಿಲ್ಲ. ಇಂದಿನ ಬೆಳಕಿನಲ್ಲಿ ಆ ಪೈಕಿ 3 ಇಲ್ಲಿ ಇನ್ನಷ್ಟು ಬಿಡಿಸಿಡುತ್ತೇನೆ, ಗಮನವಿಟ್ಟು ಓದಿ. 1, ಮುಷಪ್ರ, ಇದು ನೇರ ನಿಮ್ಮ ಜವಾಬ್ದಾರಿಯದು. ನಿಮ್ಮ ಆಡಳಿತಾವಧಿಯ ಮೊದಲಲ್ಲೇ ಇದರ ಕುರಿತು ನಮ್ಮೊಳಗೆ ನಡೆದ ಪತ್ರ ವ್ಯವಹಾರವನ್ನು ನಿಮ್ಮ ಕಡತ ತೆಗೆದು ನೋಡಿಕೊಳ್ಳಿ. ತಪ್ಪು ಮುದ್ರಣ ಒಪ್ಪಿಕೊಂಡು ನೀವು ಹಿಂತೆಗೆದುಕೊಂಡ 2 ಪ್ರತಿಗಳೇನಾದವು? ಅದರ ಖರ್ಚಿನ ಲೆಕ್ಕಾಚಾರ ಏನಾಯಿತು? ಮತ್ತು ಶುದ್ಧ ಪ್ರತಿಯ ಮರುಮುದ್ರಣದ ಕೆಲಸ ಎಲ್ಲಿಗೆ ಬಂತು? 2, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ನನ್ನ ಪ್ರಜಾವಾಣಿ ಪತ್ರ ನೋಡಿ ವೈಯಕ್ತಿಕವಾಗಿ ನನಗೆ ಪತ್ರ ಬರೆದಿದ್ದಾರೆ. ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡು ನಾನು ಹೆಸರಿಸಿದ ಅನ್ಯಾಯ ಬೆಲೆಯ ಪುಸ್ತಕವನ್ನು ಸರಿಪಡಿಸುವ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ತರಿಸಿಕೊಂಡ ಮೇಲೆ ರೂಪ ಬೆಲೆ ಒಪ್ಪಿಗೆಯಾಗದೆ ಮರಳಿಸಿದ ಎಲ್ಲ ಪ್ರತಿಗಳನ್ನು ಅವರದೇ ಖರ್ಚಿನಲ್ಲಿ ಅಸಮಾಧಾನದ ಒಂದು ಮಾತು ಆಡದೆ ಹಿಂತೆಗೆದುಕೊಂಡಿದ್ದಾರೆ. 3, ಹಸ್ತಪ್ರತಿ ಆವೃತ್ತಿ ಶ್ರೀ ರಾಮಾಯಣ ದರ್ಶನಂ, ಇದರ ಕುರಿತು ಲಂಕೇಶ್ ಪತ್ರಿಕೆ ಖ್ಯಾತ ಬರಹಗಾರರಿಂದಲೇ ಲೇಖನ ಮಾಲೆಯನ್ನೇ ತಂದದ್ದನ್ನು ನೀವು ಗಮನಿಸಿರಲೇಬೇಕು. ಅದಕ್ಕೂ ಮಿಗಿಲಾಗಿ ಸಂಸ್ಕೃತಿ ಇಲಾಖೆ ಯಾವುದೇ ಪುಸ್ತಕ ವ್ಯಾಪಾರಿಯೊಡನೆ ವ್ಯವಹಾರ ಸಂಬಂಧವನ್ನೇ ಹೊಂದಿಲ್ಲ ಎನ್ನುವುದು ನಿಮಗೆ ಗೊತ್ತಿರಬೇಕು. ನನ್ನ ಪತ್ರದ ಕೆಲವು ಪದಪ್ರಯೋಗಗಳು ಶಬ್ದಾಡಂಬರಕ್ಕಾಗಿ ಬಂದಿರಬಹುದು ಎಂದು ನೀವು ಭಾವಿಸಿದ್ದರೆ ತಪ್ಪು. ವಾರ 10 ದಿನಗಳಿಂದೀಚೆಗೆ ಕಾಲವೇ ಅದನ್ನು ಹೇಗೆ ಸತ್ಯ ಸತ್ಯ ಎನ್ನುತ್ತಿದೆ ಎಂಬುದಕ್ಕೆ ಕೆಲವು ನಿದರ್ಶನಗಳು. 1, ಅನೈತಿಕ ಹಣ ಸಂಚಯನ. ಕೊಜೆಂಟ್ರಿಕ್ಸ್ ಆದಿ ಪರಿಸರ ಶೋಷಕರಿಂದ ದೇಣಿಗೆ, ಇದು ಸರಿಯಲ್ಲ ಎಂದು ನೀವೇ ಕೊಟ್ಟ ಪತ್ರಿಕಾ ಹೇಳಿಕೆ ಬೇರೆ ನಾನು ನೋಡಿದ್ದೇನೆ. ಜಿಲ್ಲಾ ಕಚೇರಿಯೋ RTO ಕಚೇರಿಯೋ ಅವಶ್ಯ ಕೆಲಸಗಳಿಗೆ ಹೋದವರಿಗೆ ಸಮ್ಮೇಳನದ ದೇಣಿಗೆ ಚೀಟಿ ಇಡಿಸುವುದು ಸರಿ ಎನ್ನುತ್ತೀರಾ? ಶಾಲಾ ಅಧ್ಯಾಪಕರುಗಳು ತಮ್ಮ ಸಂಘದ ನಿರ್ಧಾರಕ್ಕೆ ಬದ್ಧರಾಗಿ 1 ದಿನದ ಸಂಬಳ ಸಮ್ಮೇಳನಕ್ಕೆ ಕೊಡಲೊಪ್ಪಿದ್ದಾರೆ. ಅವರಲ್ಲಿ ಇರುವ ಹಲವು ನಿಜ ಕನ್ನಡ ಅಭಿಮಾನಿಗಳು ತಮ್ಮ ದೇಣಿಗೆಯನ್ನು ಪ್ರತಿನಿಧಿ ಶುಲ್ಕವಾಗಿ ಕೊರತೆ ಬಂದರೆ ತುಂಬಿಸಿಕೊಂಡು ಪರಿವರ್ತಿಸಲು ಕೇಳಿಕೊಂಡದ್ದಕ್ಕೆ ನಕಾರ ಉತ್ತರ ಬಂದದ್ದು ಮರ್ಯಾದೆಯೇ? ಇಷ್ಟು ಸಾಲದೆಂಬಂತೆ ನವೆಂಬರ್ 1 ಕನ್ನಡ ಭುವನೇಶ್ವರಿ ರಥ ಏರಿ ಭಿಕ್ಷಾಟನೆಗೇ ಇಳಿಯಲಿದ್ದಾಳಂತೆ. 2, ದಲ್ಲಾಳಿಗಳು ತಲೆ ಹಿಡುಕರಂತವರು. ಸಾಹಿತ್ಯ ಸಮ್ಮೇಳನ ಕೇವಲ ಲೇಖಕರ ಮತ್ತು ಓದುಗರ ಮುಖಾಮುಖಿಯನ್ನಷ್ಟೇ ಉದ್ದೇಶಿಸಬೇಕು. ಎರಡೂ ಅಲ್ಲದವರು ಇಲ್ಲಿ ಸೇವಾ ಮಟ್ಟದಲ್ಲಿ ಬೇಕೇ ಬೇಕು, ಆದರೆ ನಿರ್ದೇಶನ ಮಟ್ಟದಲ್ಲಿ ಮೆರೆಯುತ್ತಿರುವುದಕ್ಕೆ 2 ಸಾಕ್ಷಿಗಳನ್ನು ನೋಡಿ. ಮೊದಲನೆಯದು, 20% ರಿಯಾಯಿತಿಯಲ್ಲಿ ಕನ್ನಡ ಪುಸ್ತಕ ಮಾರಾಟದ ಪ್ರಶ್ನೆ ಸಾಹಿತ್ಯಕವೇ? 2, ಸ್ವಾಗತ ಸಮಿತಿಯ 4 ಕಾರ್ಯದರ್ಶಿಗಳಲ್ಲಿ ಒಬ್ಬರು ಕನ್ನಡ ಲೇಖಕ ಅಧ್ಯಾಪಕ, ಆಗಲೇ ರಾಜೀನಾಮೆ ಕೊಟ್ಟು ಹೊರನಡೆದಾಗಿದೆ. ಇನ್ನೊಬ್ಬರು ಕನ್ನಡ ಸಾಹಿತ್ಯ ಅಧ್ಯಾಪಕ, ರಾಜೀನಾಮೆಯ ಬೆದರಿಕೆ ಹಾಕುತ್ತಿದ್ದಾರೆ. ಉಳಿದವರಲ್ಲೊಬ್ಬರು ಅಧಿಕಾರ ನಿಮಿತ್ತ ಬಂದವರು, ಮತ್ತೊಬ್ಬರು ಪತ್ರಕರ್ತರು. 3, ಪಾವಿತ್ರ್ಯ ಕಳೆದ ಚರ್ಚೆ. ಸಮ್ಮೇಳನಾಧ್ಯಕ್ಷರನ್ನು ಆರಿಸುವ ಸಮಿತಿ ವಿಧಾನ, ಸ್ಥಳ, ದಿನಾಂಕ ಎಲ್ಲ ಗೊತ್ತಿದ್ದು ಪ್ರತಿ ಉಪ ಸಮಿತಿ ಬೈಠಕುಗಳಲ್ಲೂ ಬೊಬ್ಬೆ ಹೊಡೆದದ್ದು ಚಂದವೇ? ಸೂಚನೆ, ಮನವಿ, ತಲೆ ಎಣಿಕೆಗಳೆಲ್ಲ ನಡೆದು ಬೆದರಿಕೆ ಮಟ್ಟಕ್ಕೆ ಮುಟ್ಟಿದ್ದು ಸುಳ್ಳೇ? 4, ಆಕಸ್ಮಿಕಗಳು ಸರ್ವಸ್ವ. ಆಕಸ್ಮಿಕಗಳನ್ನು ಬಹುವಾಗಿ ಹಚ್ಚಿಕೊಂಡು ಮುಂದುವರಿಯುವುದು ಕಲ್ಪನಾ ದಾರಿದ್ರ್ಯ ಹಾಗೂ ಅವೈಜ್ಞಾನಿಕತೆಯ ಲಕ್ಷಣ. ದ್ವಾರಗಳು ಅಗತ್ಯವಿದ್ದರೆ ಪ್ರಾತಿನಿಧಿಕ ಹೆಸರುಗಳಿದ್ದರೆ 66 ಯಾಕೆ 132 ಇಡಿ. ಮೌಲ್ಯಯುತ ಕೃತಿಗಳಿದ್ದರೆ ಶತಕ ಬಾರಿಸಿ 66 ಯಾಕೆ ನಿಲ್ಲುತ್ತೀರಿ? ಬದಲು 66 ಕನ್ಯೆಯರಿಂದ 66 ಪೂರ್ಣ ಕುಂಭ ಇಡಿಸಿ ಸ್ವಾಗತ, 66 ಟ್ಯಾಬ್ಲೋ, 66 ಪ್ರಬಂಧಗಳು, 66 ಬಗೆಯ ತಿನಿಸುಗಳು, 66 ವೈದ್ಯರು, 666 ಹಾಸಿಗೆಗಳ ಆಸ್ಪತ್ರೆ, 6666 ಅಜೀರ್ಣ ದೂರುಗಳು. ಹೀಗೆ ಒಳ್ಳೆಯ ಹಾಸ್ಯ ಸಾಹಿತ್ಯದ ಸರಕಾಗಿ ತೋರುವುದಿಲ್ಲವೇ? ರಾಜಕೀಯ ವಲಯಗಳಲ್ಲೇ ಸ್ವಾತಂತ್ರ್ಯ ಸ್ವರ್ಣೋತ್ಸವದ ಲೆಕ್ಕದಲ್ಲಿ ಸಾಕಷ್ಟು ದೇಶದ ಹಣ ಹಾಳು ಮಾಡಿಯಾಗಿದೆ. ಸರ್ವಾಂಗೀಣ ಶೈಥಿಲ್ಯ, ಅದರಲ್ಲೂ ಮುಖ್ಯವಾಗಿ ನೈತಿಕತೆಯಲ್ಲೇ ಬಿದ್ದವರು ಮಾತಾಡಿದ್ದು ನಮ್ಮ ಭವ್ಯ ಪರಂಪರೆಯ ಕುರಿತು. ಆ ಟಕ್ಕನ್ನು ಇಲ್ಲೂ ತರಬೇಕೇ? ಅಬ್ಬಕ್ಕನ ಸ್ಮರಣೆಗೆ ಆಗಲೇ ಸ್ವತಂತ್ರ ಸಮಿತಿ ಉಳ್ಳಾಲ ವಲಯದಲ್ಲಿ ರಚಿತವಾಗಿ ವ್ಯಯಪಟ್ಟಿ ತಯಾರು ಮಾಡಿ ಆಯದ ದಾರಿ ಹುಡುಕುತ್ತಿದ್ದಾರೆ. ತಮಾಷೆ ಎಂದರೆ ಐತಿಹಾಸಿಕ ದಾಖಲೆಗಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳದೆ ಮುಂದುವರಿದಿದ್ದಾರೆ. ನಮ್ಮ ನಡುವಿರುವ ಶಾಸನ ಮತ್ತು ಇತಿಹಾಸಗಳ ಘನ ಸಂಶೋಧಕ ನಿವೃತ್ತ ಪ್ರೊಫೆಸರ್ ವಸಂತ ಮಾಧವರು ಗುರುತಿಸುವ ಅಬ್ಬಕ್ಕ ಈ ಜನಪ್ರಿಯ ಅಬ್ಬಕ್ಕನಿಂದ ಬಲು ದೂರ ಇದ್ದಾಳೆ ಗೊತ್ತೇ? ಕ್ಷಮಿಸಿ, ಬಲು ದೊಡ್ಡ ಜವಾಬ್ದಾರಿ ಹೊತ್ತ ನಿಮ್ಮ ಕಾಲವನ್ನು ಇನ್ನೂ ಉದ್ದಕ್ಕೆ ಎಳೆಯುವುದಿಲ್ಲ. ನನ್ನ ಮೂಲ ಸಮಸ್ಯೆಗೆ ಸಮ್ಮೇಳನದ ಉಳಿವಿಗೆ ಅವಶ್ಯ ತೊಡಗುವಿರೆಂದು ಭಾವಿಸುತ್ತೇನೆ. ಕಸಾಪ ಅಧ್ಯಕ್ಷರು ಮೊದಲ ಅಂಚೆ ತಲುಪಲೇ ಇಲ್ಲವೆಂಬ ಸಣ್ಣ ಸುಳ್ಳು ಹೇಳಿರಲಾರರು. ಸಂದ 50 ವರ್ಷಗಳಲ್ಲಿ ಹೆಚ್ಚಿದ ಅಂಚೆ ಅಧ್ಯಕ್ಷತೆಯನ್ನೇ ಒಪ್ಪಿಕೊಂಡು ಈ ಪತ್ರವನ್ನು ನೋಂದಾಯಿತ ಅಂಚೆಯಲ್ಲೇ ಕಳಿಸಿದೆ. ಉರುಳು ಬಿಗಿಯುವ ಮುನ್ನ ಈ ವೇಳೆಗೆ ಸಮ್ಮೇಳನದ ತುರ್ತು ಕಲಾಪ ಕಸಾಪ ಅಧ್ಯಕ್ಷರನ್ನು ಸಕಲ ಪುಸ್ತಕೋದ್ಯಮಿಗಳನ್ನು ವಿಭಿನ್ನ ಮುಖಗಳಲ್ಲಿ ದಟ್ಟವಾಗಿ ಆವರಿಸಿತ್ತು. ಮಂಗಳೂರು ಸಮ್ಮೇಳನದ ಕೇಂದ್ರ, ಧರ್ಮಸ್ಥಳ ಸ್ವಾಗತ ಸಮಿತಿ ಅಧ್ಯಕ್ಷ ಡಿ ವೀರೇಂದ್ರ ಹೆಗ್ಗಡೆಯವರ ನೆಲೆ, ಕಾಸರಗೋಡು ಸಮ್ಮೇಳನಾಧ್ಯಕ್ಷ ಕಯ್ಯಾರರ ಊರು ಎಂದೆಲ್ಲ ಸುತ್ತುತ್ತಿದ್ದ ಕಸಾಪ ಅಧ್ಯಕ್ಷರು ಸಮೀಪವರ್ತಿಗಳ ಮೂಲಕ ನನಗೆ ಸೂಚನೆಯನ್ನೇ ಕಳಿಸಿದರು. ತುಂಬ ಖಾರವಾಗಿ ಬರೆದಿದ್ದಾರೆ, ಆದರೆ ಸತ್ಯ. ದಯವಿಟ್ಟು ಸಮ್ಮೇಳನ ಮುಗಿಯುವವರೆಗೆ ತಾಳ್ಮೆ ವಹಿಸಲಿ. ಅನಂತರ ನಾನು ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಟ್ಟು ಒಟ್ಟು ವ್ಯವಸ್ಥೆಯ ಕುರಿತ ಅವರ ಅಸಂತೋಷವನ್ನು ಪ್ರಕಟಿಸುತ್ತೇನೆ. ಇಂತ ಪುಸ್ತಕೋದ್ಯಮಿಗಳು ಸಮ್ಮೇಳನದಲ್ಲಿ %20 ರಿಯಾಯಿತಿ ಕಡ್ಡಾಯದ ವಿರುದ್ಧ ಸಂಘಟಿತರಾಗುತ್ತಾ ಬಂದರು. ಹಾಸನದಲ್ಲಿ ಪ್ರಸ್ತಾಪ ಮೌಖಿಕವಾಗಿ ಮೊಳೆತಾಗಲೇ ಹೊಸಕಲು ನೋಡಿದ ಸಾಹಿತ್ಯ ಭಂಡಾರದ ಗೆಳೆಯ ಅರುಣ್ ಆದಿಯಾಗಿ ಹಲವರು ವೈಯಕ್ತಿಕ ಮಟ್ಟದಲ್ಲೂ, ಕೆಲವರು ಸಾಂಘಿಕ ಮಟ್ಟದಲ್ಲೂ ಸ್ವಾಗತ ಸಮಿತಿಗೆ, ಪರಿಷತ್ ಅಧ್ಯಕ್ಷರಿಗೆ ಅಹವಾಲುಗಳನ್ನು ಸಲ್ಲಿಸಿದರು. ಬರವಣಿಗೆಯಲ್ಲಿ ಮತ್ತು ಹೆಚ್ಚು ಸ್ಪಷ್ಟವಾಗಿ ಮೊದಲು ವಿರೋಧಿಸಿದವನು ನಾನೆಂಬ ನೆಲೆಯಲ್ಲಿ ಎಲ್ಲರೂ ಅಯಾಚಿತವಾಗಿ ನನಗೂ ಸುದ್ದಿ ಮುಟ್ಟಿಸುತ್ತಿದ್ದರು. ಪ್ರದರ್ಶನ ಮತ್ತು ಮಾರಾಟ ಉಪಸಮಿತಿಯ ಅಧ್ಯಕ್ಷರು ಅಂದರೆ ಕಾರ್ಕಳದ ಎಂ ರಾಮಚಂದ್ರ ಮತ್ತು ಹಲವು ಸದಸ್ಯರು ನನ್ನ ಮಿತ್ರರೇ ಆಗಿದ್ದುದರಿಂದ ಮುಚ್ಚುಮರೆ ಇಲ್ಲದೆ ಅವರನ್ನು ಕಾಡಿದ್ದೆ. ಔಪಚಾರಿಕ ಪದನಾಮಗಳೇನಿದ್ದರೂ ವಾಸ್ತವದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಹರಿಕೃಷ್ಣ ಪುನರೂರು ಮೊದಲೇ ನನಗೆ ಬರೆದು ತಿಳಿಸಿದ ಮಾತು, ನನ್ನ ಸಲಹೆಯಲ್ಲಿ ಬದಲಾವಣೆ ಇಲ್ಲ, ಅದೇ ಖಾಯಂ ಎಂದು ನನ್ನ ಅರಿವಿಗೆ ಬರತೊಡಗಿತು. ಸಹಜವಾಗಿ ಬೆಂಗಳೂರಿನ ಪ್ರಕಾಶಕರ ಕೂಟಗಳಲ್ಲಿ ಸಮ್ಮೇಳನ ಬಹಿಷ್ಕಾರ ಅಥವಾ 20% ರಿಯಾಯಿತಿ ಬಗ್ಗೆ ಕಾನೂನು ಕ್ರಮದ ಬಗ್ಗೆ ವಿಚಾರಗಳು ಹರಿಯತೊಡಗಿದವು. ಈ ಹಂತದಲ್ಲಿ ಎಲ್ಲರನ್ನೂ ಅವಗಣಿಸಿ ಹೆಚ್ಚು ಪ್ರಭಾವಿಯಾದ ವೀರೇಂದ್ರ ಹೆಗ್ಗಡೆಯವರ ಮೊರೆ ಹೋಗುವುದೇ ಸರಿ ಎಂದು ನನಗನ್ನಿಸಿತು. ಹಾಗಾಗಿ 4/12/97 ನಾನು ಅವರಿಗೆ ಹೀಗೊಂದು ಪತ್ರ ಹಾಕಿದೆ. ಕಳೆದ ಡಿಸೆಂಬರ್ನಲ್ಲಿ ಅನೌಪಚಾರಿಕವಾಗಿ %20 ರಿಯಾಯಿತಿ ಕುರಿತು ನಾವು ಮಾತು ಬಂದಾಗಲೇ, ಅಂದರೆ ಇನ್ನೂ ಸ್ವಾಗತ ಸಮಿತಿಯ ರಚನೆ ಆಗುವ ಮೊದಲೇ ಜಿಲ್ಲಾಧ್ಯಕ್ಷರಿಗೆ ಈ ಕುರಿತು ಬರೆದಿದ್ದೆ. ನಿಮ್ಮ ಯಾವುದೇ ಹಂತದ ಸಮಿತಿ ಸಭೆಗೆ ನನ್ನನ್ನು ಕರೆದರೂ ಪದಾಧಿಕಾರದ ಅವಶ್ಯಕತೆ ನನಗಿಲ್ಲ, ಬಂದು ವಿವರಿಸಬಲ್ಲೆ ಎಂದು ಸೂಚಿಸಿದ್ದೆ. ಅವರು ಪಟ್ಟು ಸಡಿಲಿಸಲಿಲ್ಲ. ಸ್ವಾಗತ ಸಮಿತಿಯ ಸಂಬಂಧಿತ ಪದಾಧಿಕಾರಿಗಳನ್ನು ಅಥವಾ ವೃತ್ತಿಪರರನ್ನು ವಿಶ್ವಾಸಕ್ಕೂ ತೆಗೆದುಕೊಂಡಿಲ್ಲ. ಮೌಖಿಕವಾಗಿ ಸಡಿಲಿಸುತ್ತೇನೆ ಎನ್ನುತ್ತಾ ಮಾರಾಟಗಾರರಿಗೆ ಕಳಿಸಿದ ಮೊದಲ ಪರಿಪತ್ರದಲ್ಲಿ %20 ರಿಯಾಯಿತಿ ಕೊಡಬೇಕೆಂದು ಕೋರುತ್ತೇವೆ ಎಂದೇ ಸೇರಿಸಿದ್ದಾರೆ. ಈಗ ಅಂತಿಮ ಪರಿಪತ್ರದಲ್ಲಿ ಮತ್ತು ನಿಮ್ಮ ಮೂಲಕ ಬಂದ ಪತ್ರಿಕಾ ಹೇಳಿಕೆಯಲ್ಲಿ %20 ಕಡ್ಡಾಯ ಎಂದಿರುವುದು ಆಘಾತಕಾರಿಯಾಗಿದೆ. ಸಹಜವಾಗಿ ಮಾರಾಟಗಾರರು ಸಮ್ಮೇಳನ ಬಹಿಷ್ಕಾರದ ಮಾತಾಡುತ್ತಿದ್ದಾರೆ. ಇದು ನಾವು ಯಾರೂ ಬಯಸಿ ಬಂದ ಸ್ಥಿತಿಯಲ್ಲ ಮತ್ತು ಕಡೆಗಳಿಗೆಯಲ್ಲಿ ಸ್ವಾಗತ ಸಮಿತಿಯ ತಲೆನೋವು ಹೆಚ್ಚಿಸಲೆಂದು ಕೈಗೊಂಡ ಕ್ರಮವೂ ಅಲ್ಲ ಎಂಬುದು ನಿಮಗೆ ಅರ್ಥವಾಗುತ್ತದೆ ಎಂದು ಭಾವಿಸುತ್ತೇನೆ. ಇನ್ನೂ ಪರಿಸ್ಥಿತಿ ತಿಳಿಗೊಳಿಸುವ ಶಕ್ತಿ ನಿಮಗಿದೆ ಎಂದೇ ಇಷ್ಟು ನೇರ ಬರೆಯುತ್ತಿದ್ದೇನೆ. ಸ್ವಾಗತ ಸಮಿತಿಯ ಸುದ್ದಿ ಮಾಡುವ ಹುಚ್ಚಿನ ವಕ್ತಾರರು ಈ ಸಮಯದಲ್ಲೇ ಹೀಗೊಂದು ಪತ್ರಿಕಾ ಹೇಳಿಕೆ ಕೊಟ್ಟರು. 200 ಮಳಿಗೆಗಳಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 1 ಕೋಟಿ ರೂಪಾಯಿಗಳ ಪುಸ್ತಕ ಮಾರಾಟವಾಗುವ ನಿರೀಕ್ಷೆ ಇದೆ. ಪತ್ರಿಕೆಗಳಲ್ಲೇ ಅಂಕಿತಜ್ಞ ಎಂಬ ಹೆಸರಿನಲ್ಲಿ ನಾನು ಪ್ರತಿಕ್ರಿಯಿಸಿದೆ. 1 ಕೋಟಿ ಆದಾಯ ಮತ್ತು 200 ಮಳಿಗೆಗಳನ್ನು ಮೊದಲು ವಿಶ್ಲೇಷಿಸೋಣ. ಎಲ್ಲ ಮಳಿಗೆಗಳಲ್ಲೂ ಸಮ್ಮೇಳನ ನಡೆಯುವ 4 ದಿನಗಳಲ್ಲಿ ಕನಿಷ್ಠ ದಿನವೊಂದಕ್ಕೆ ₹1.5 ಲಕ್ಷದ ಮಾರಾಟ ನಡೆಯಬೇಕು. ಕನ್ನಡದ ಸಂದರ್ಭದಲ್ಲಿ 4ನೆಯ ಪ್ರಚಾರ ಪುಸ್ತಕಗಳಿಂದ 400 ರೂಪಾಯಿಯ ನೆನಪಿನ ದೋಣಿಯವರೆಗೆ ಬೆಲೆಯ ಹರಹನ್ನು ಕಾಣುತ್ತೇವೆ. ಒಟ್ಟಾರೆ ಅವುಗಳ ಬೆಲೆಯನ್ನು ಎಷ್ಟು ಮೇಲೇರಿಸಿದರೂ ಸರಾಸರಿಯಲ್ಲಿ ತಲಾ ಬೆಲೆ ₹100 ಮೇಲೆ ಹೋಗಲಾರದು. ಸಮ್ಮೇಳನಕ್ಕೆ ಬರುವ ಎಲ್ಲರೂ ತಲಾ ಇಂಥ 1 ಪುಸ್ತಕವನ್ನು ಖರೀದಿಸುತ್ತಾರೆ ಎಂದಿಟ್ಟುಕೊಂಡರೆ ಸಮ್ಮೇಳನದ ಜನಸಂದೋಹ 1 ಲಕ್ಷವಾಗಬೇಕು. ಇದನ್ನು 4 ದಿನಗಳಿಗೆ ಹಂಚಿ ಹಾಕಿದರೂ ಯಾವುದೋ ಒಂದು ಕ್ಷಣವಾದರೂ ಕನಿಷ್ಠ 25,000 ಜನ ಸೇರುವುದು ಅನಿವಾರ್ಯವಾಗುತ್ತದೆ. ಆದರೆ ಹಿಂದೆ ಇಲ್ಲಿ ರೋಟರಿ ಸಮ್ಮೇಳನ ನಡೆಸಿದವರು ಮಂಗಳ ಕ್ರೀಡಾಂಗಣದ ತಾಕತ್ತು 10,000 ಕುರ್ಚಿಗಳಿಗೆ ಮಾತ್ರ ಎಂದು ಕಂಡುಕೊಂಡಿದ್ದಾರೆ. ಈಗ 25,000 ಕುರ್ಚಿ ಅಥವಾ ಮಂಗಳ ಕ್ರೀಡಾಂಗಣದ ವಠಾರ ವಿಸ್ತರಣ ಆಗುವ ಮಾತೆ. ನಿರಾಧಾರ ನಿರೀಕ್ಷೆಗಳನ್ನು ಹುಟ್ಟಿಸುವುದು ಗಾಳಿ ಮಾತು ಹರಡಿದಂತೆ ಶಿಕ್ಷಾರ್ಹ ಅಪರಾಧವಾಗದೆ. ಸಮ್ಮೇಳನ ಇನ್ನೇನು 4-5 ದಿನಗಳ ಅಂತರಕ್ಕೆ ಬರುತ್ತಿದ್ದಂತೆ ಉದ್ಯಮಿಗಳಲ್ಲಿ ಆತಂಕ ಏರತೊಡಗಿತು. ಪತ್ರಿಕಾ ವರದಿಗಳು, ಅಧಿಕೃತ ಹೇಳಿಕೆಗಳು ಒಂದಕ್ಕೊಂದು ವಿರೋಧಿಗಳಾಗಿಯೇ ಕಾಣುತ್ತಿದ್ದರೂ ಅಂತಿಮ ನಿರ್ಧಾರ ಸ್ವಾಗತ ಸಮಿತಿಯದೇ ಎಂಬ ತಿಳುವಳಿಕೆ ಎಲ್ಲರಿಗೂ ಸ್ಪಷ್ಟವಿತ್ತು. ಹಾಗಾಗಿ 6/12/1997 ಬೆಳಗ್ಗೆ ನನಗೆ ಬೆಂಗಳೂರು ಮಿತ್ರರಿಂದ ದೂರವಾಣಿ ಬಂದಾಗ ಚಿಂತೆ ಬಲವಾಯಿತು. ಅವರು ವಕೀಲರ ಸಲಹೆ ಮೇರೆಗೆ ನ್ಯಾಯಾಲಯದ ಮೊರೆ ಹೊಕ್ಕು ಒಂದೋ ಸಮ್ಮೇಳನಕ್ಕೆ ಸ್ಥಾಗಿತ್ಯ, ಅಲ್ಲವಾದರೆ ಅನಿರ್ಬಂಧಿತ ಪುಸ್ತಕ ಮಾರಾಟಕ್ಕೆ ರಕ್ಷಣೆ ಪಡೆಯುವ ಸಿದ್ಧತೆಯಲ್ಲಿದ್ದರು. ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಹೆಗ್ಗಡೆಯವರ ಪದ ನಿಮಿತ್ತ ಗೌರವಕ್ಕಿಂತಲೂ ವೈಯಕ್ತಿಕ ವರ್ಚಸ್ಸು ಹೆಚ್ಚಿನದು ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ಹಾಗಾಗಿ ಅವರನ್ನು ದೂರವಾಣಿಯಲ್ಲಿ ಸಂಪರ್ಕಿಸಲು ಹಿಂದೊಮ್ಮೆ ಪ್ರಯತ್ನ ಮಾಡಿದ್ದೆ. ಆಗ ಅವರು ಊರಿನಲ್ಲಿ ಇರಲಿಲ್ಲವಾದ್ದರಿಂದ ಪತ್ರಿಸಿದ್ದಾಗಿತ್ತು. ಆ ನೆಪದಲ್ಲಿ ಈಗ ಇನ್ನೊಮ್ಮೆ ಪ್ರಯತ್ನಿಸಿದೆ. ಅತ್ತಣ್ಣ ಧ್ವನಿ ಹೇಳಿತು, ಖಾವಂದರು ಮಂಗಳೂರಿನಲ್ಲೇ ಇದ್ದಾರೆ, ನಿಮ್ಮ ಪತ್ರವನ್ನು ಗಮನಿಸಿದ್ದಾರೆ. ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವಿಚಾರಿಸಿ ನೋಡಿದೆ. ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಮ್ಮೇಳನದ ಕುರಿತ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಎಂದು ತಿಳಿಯಿತು. ನಾನು ಅಲ್ಲಿಗೆ ಧಾವಿಸಿದೆ. ಗೋಷ್ಠಿಯಲ್ಲಿ %20 ರಿಯಾಯಿತಿ ಬಗ್ಗೆ ಯಾರೋ ಕೇಳಿದ ಪ್ರಶ್ನೆಗೆ ಹೆಗ್ಗಡೆಯವರು ಉತ್ತರಿಸುತ್ತಾ, ನಮಗೆ ವಿರೋಧವೇನೂ ಬಂದಿಲ್ಲ, ಬದಲಾಗಿ 200 ಮಳಿಗೆಗಳು ಠೇವಣಿ ಸಹಿತ ಅರ್ಜಿ ಬಂದು ಭರ್ತಿಯಾಗಿವೆ ಮತ್ತು ಎಲ್ಲ 20% ರಿಯಾಯಿತಿಯಲ್ಲೇ ಮಾರುತ್ತಾರೆ. ಅವರಿಗೆ ಊಟ ವಸತಿ ಮತ್ತು ಉಚಿತ ಮಳಿಗೆ ನಾವು ನೀಡುತ್ತಿರುವುದರಿಂದ %20 ರಿಯಾಯಿತಿ ಕೊಟ್ಟದ್ದರಿಂದ ಅವರಿಗೆ ನಷ್ಟವಾಗದು. ಸ್ವಭಾವತಃ ನುಗ್ಗಿ ಮಾತಾಡುವ ಕೆಚ್ಚು ನನ್ನಲ್ಲಿ ಮೂಡಿದರೂ ಸಂಸ್ಕಾರ ಕಡಿವಾಣ ಹಾಕಿತು. ಅವರ ಮಾತು ಮುಗಿದ ಸಮಯ ನೋಡಿ ವೇದಿಕೆಯಲ್ಲೇ ಅವರ ಕುರ್ಚಿಯ ಹಿಂದೆ ಹೋಗಿ ನನ್ನ ಪರಿಚಯ ಹೇಳಿ ನಮ್ಮ ಅಹವಾಲಿನ ಪತ್ರದ ಪ್ರತಿ ಕೊಟ್ಟೆ. ಮೊದಲು ನಮ್ಮ ಹೋರಾಟದ ಪೂರ್ಣ ಪರಿಚಯ ತನಗಿಲ್ಲವೆಂದು ತಿಳಿಸಿ ನನ್ನನ್ನು ನಿವಾರಿಸಲು ನೋಡಿದರು. ಸಮ್ಮೇಳನದ ಯೋಚನೆ ಬಂದಲ್ಲಿಂದಲೇ ಸಮಸ್ಯೆಯನ್ನು ಹೇಗೆ ನಿರ್ಲಕ್ಷಿಸಲಾಯಿತು ಎಂಬುದನ್ನು ಸೂಕ್ಷ್ಮವಾಗಿ ನಾನು ಹೇಳತೊಡಗಿದಾಗ ಬೇರೆ ದಾರಿ ಹಿಡಿದರು. ವಿರೋಧಿಗಳನ್ನು ನಾವು ಒಲಿಸಿಕೊಳ್ಳುತ್ತೇವೆ, ಅವರ ಪಟ್ಟಿ ಕೊಡಿ ಎಂದರು. ಅವರು ಆಡಳಿತಾತ್ಮಕವಾಗಿ ಕೇವಲ ಗೌರವದ ಹಿರಿತನ ಒಪ್ಪಿಕೊಂಡರೆ ನಿಜ ಗೌರವಕ್ಕೆ ಹೇಗೆ ಕುಂದಂಟಾಗುವ ಸ್ಥಿತಿ ಬಂದಿದೆ ಎಂಬ ಅರಿವು ಅವರಿಗೆ ಮೂಡಿದಂತಿತ್ತು. ಆ ಕ್ಷಣವೇ ಅವರಿಂದ ನಿರ್ಧಾರವನ್ನು ಹೊರಡಿಸುವ ಮುಜುಗರ ಉಂಟು ಮಾಡದೆ ನಾನು ಹಿಂದೆ ಸರಿದೆ. ಅವರು ಬಯಸಿದಂತೆ ಸಾಹಿತ್ಯ ಭಂಡಾರ, ನವಕರ್ನಾಟಕ, ಸಮಾಜ ಮುಂತಾದವರ ಹೆಸರ ಪಟ್ಟಿ ಮಾಡಿಕೊಟ್ಟೆ. ಆದರೆ ಮುಂದಿನ 3-4 ದಿನಗಳಲ್ಲಿ ಯಾವ ಹಿರಿಯ ಪ್ರಕಾಶಕರನ್ನು ಯಾರೂ ಸಂಪರ್ಕಿಸಲಿಲ್ಲ. ಇತ್ತ ಉದ್ಯಮಿಗಳ ಕಾನೂನು ಸಲಹೆಯಲ್ಲಿ ತೀವ್ರ ಕ್ರಮಕ್ಕೆ ಇದು ಕಾಲವಲ್ಲ ಎಂದು ತಿಳಿಯಿತು. ಬದಲಿಗೆ ಪ್ರತಿಭಟನಾ ಪತ್ರವೊಂದನ್ನು ತಯಾರಿಸಿ ಭಾಗಿಗಳೆಲ್ಲರ ಸಹಿ ಸಂಗ್ರಹಣೆ ಮಾಡಿ ಅದನ್ನು ಮಳಿಗೆ ಹಿಡಿಯುವಂದು ಸ್ವಾಗತ ಸಮಿತಿಗೆ ಸಲ್ಲಿಸುವುದು, ಅನಂತರ %20 ರಿಯಾಯಿತಿ ಧಿಕ್ಕರಿಸಿ ಯಥಾನುಕೂಲ ಭಾಗವಹಿಸುವುದು ಎಂದು ನಿರ್ಧಾರವಾಯಿತು. ಆ ಪ್ರಕಾರ ಕಸಾಪ ಜಿಲ್ಲಾಧ್ಯಕ್ಷ ಹಾಗೂ ಅಖಿಲ ಭಾರತ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರನ್ನು ಉದ್ದೇಶಿಸಿ ಹೀಗೊಂದು ಪತ್ರ ಸಿದ್ಧಪಡಿಸಿದೆವು. ಮಂಗಳೂರಿನಲ್ಲಿ ಜರುಗಲಿರುವ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಯೋಜಿಸಿದ ಪುಸ್ತಕ ಪ್ರದರ್ಶನದ ಕುರಿತು ಈ ಪತ್ರವನ್ನು ತಮಗೆ ಪಡೆಯುತ್ತಿದ್ದೇವೆ. ಪ್ರಾರಂಭ ಕಾಲದಲ್ಲಿ ಪುಸ್ತಕ ಮೇಳ ಮತ್ತು ವಸ್ತು ಪ್ರದರ್ಶನ ಸಮಿತಿಯವರು ಪ್ರಕಟಿಸಿದ ಕರಪತ್ರ ಮತ್ತು ತಾ 12/11/97 ಪತ್ರಿಕೆಯಲ್ಲಿ ಪ್ರಕಟವಾದ ಗೌರವಾಧ್ಯಕ್ಷರ ಪತ್ರಿಕಾ ಹೇಳಿಕೆಯಲ್ಲಿ ಚುಟುಕಾಗಿ ಪ್ರಸ್ತಾವಿಸಿರುವ ಪುಸ್ತಕ ಪ್ರದರ್ಶನದ ವಿಚಾರವಲ್ಲದೆ ಇತರ ಯಾವುದೇ ಮಾಹಿತಿ ನಮಗಾಗಲಿ ಇತರ ಪುಸ್ತಕ ಮಾರಾಟಗಾರರಿಗಾಗಲಿ ದೊರಕಿಲ್ಲ. ಕರಪತ್ರದಲ್ಲಿ ಬರೆದಿರುವಂತೆ ಮಂಗಳಾ ಕ್ರೀಡಾಂಗಣದಲ್ಲಿ 10x10 ವಿಸ್ತೀರ್ಣದ 300 ಮಳಿಗೆಗಳನ್ನು ಒದಗಿಸಲಾಗುತ್ತದೆ ಎಂದು, ಪ್ರತಿ ಮಳಿಗೆಗೆ ರೂಪಾಯಿ 500 ಠೇವಣಿಯಾಗಿ ನವೆಂಬರ್ 10 ಮೊದಲು ಪಾವತಿಸಬೇಕೆಂದು ತಿಳಿಸಲಾಗಿದೆ. ಅಲ್ಲದೆ ಕನಿಷ್ಠ 50 ಶೀರ್ಷಿಕೆಗಳನ್ನಾದರೂ ಮಳಿಗೆಗಳಲ್ಲಿ ಪ್ರದರ್ಶಿಸಬೇಕೆಂದು, ಗ್ರಾಹಕರಿಗೆ ಪುಸ್ತಕಗಳನ್ನು ಕನಿಷ್ಠ %20 ರಿಯಾಯಿತಿಯಲ್ಲಿ ಮಾರಬೇಕೆಂದು ವಿನಂತಿಸಲಾಗಿದೆ. ಪುಸ್ತಕ ಪ್ರದರ್ಶನವನ್ನು ಏರ್ಪಡಿಸುವ ಕುರಿತು ತಾವು ಅಥವಾ ಸಮ್ಮೇಳನದ ಯಾವುದೇ ಸಂಘಟನಾಕಾರರು ನಮ್ಮನ್ನು ಸಲಹೆ ಸೂಚನೆಗಳಿಗೆ ಸಂಪರ್ಕಿಸಿದ್ದಿಲ್ಲ. ಅಷ್ಟೇಕೆ, ಕನ್ನಡ ಪುಸ್ತಕಗಳನ್ನು ಪ್ರೋತ್ಸಾಹಿಸಲೆಂದೇ ಇರುವ ಕಪುಪ್ರಾದಂಥ ಸಂಘಟನೆಯನ್ನು ಗಣನೆಗೆ ತೆಗೆದುಕೊಂಡಂತಿಲ್ಲ. ಸಾಹಿತ್ಯ ಸಮ್ಮೇಳನದ ಅತಿ ಪ್ರಮುಖ ಕಾರ್ಯಕ್ರಮವಾಗಿರುವ ಪುಸ್ತಕ ಪ್ರದರ್ಶನದ ಕುರಿತು ಪ್ರಕಾಶಕರ ಮತ್ತು ಮಾರಾಟಗಾರರ ಸಹಕಾರ ಸಮಾಲೋಚನೆ ಕೋರದೆ ಸಾಹಿತ್ಯ ಪರಿಷತ್ತು ನಿರ್ಧರಿಸಿದೆ. ಪ್ರದರ್ಶನಕಾರರ ಅನುಕೂಲ, ಅನನುಕೂಲ, ಅವಕಾಶ, ಸೌಲಭ್ಯಗಳ ಕುರಿತು ಸಂಘಟಕರು ಯೋಚಿಸಿಲ್ಲ. ಈ ತನಕ ನಡೆದ ಎಲ್ಲ ಸಮ್ಮೇಳನಗಳಲ್ಲಿ ವ್ಯವಸ್ಥಿತವಾಗಿ %10 ಹೆಚ್ಚು ರಿಯಾಯಿತಿ ಕೊಟ್ಟದ್ದಿಲ್ಲ. ಆದರೆ ನಿಮ್ಮ ಪ್ರಾರಂಭಿಕ ಕರಪತ್ರದಿಂದ ತೊಡಗಿ ಪತ್ರಿಕಾಗೋಷ್ಠಿಯವರೆಗೂ %20 ರಿಯಾಯಿತಿಯ ಪಟ್ಟು ಹಿಡಿದೇ ಇದ್ದೀರಿ. ಹಾಗೆ ಆ ಕುರಿತ ನಮ್ಮ ವಿರೋಧವು ಮೊದಲ ದಿನದಿಂದ ಇಂದಿನವರೆಗೂ ಹೇಳಿಕೆಗಳಲ್ಲಿ, ಪತ್ರಗಳಲ್ಲಿ ಸ್ಪಷ್ಟವಾಗಿ ಕೊಡುತ್ತಲೇ ಬಂದಿದ್ದೇವೆ. ಅವೆಲ್ಲವನ್ನು ಅವಗಣಿಸಿ ನೀವು ತಳೆದ ಏಕಪಕ್ಷೀಯ ನಿಲುವು ಬಹಳ ಖೇದಕರ. ಈ 20% ರಿಯಾಯಿತಿ ಈಗಾಗಲೇ ದುಸ್ಥಿತಿಯಲ್ಲಿರುವ ಕನ್ನಡ ಪುಸ್ತಕೋದ್ಯಮದ ಮೇಲೆ ಇನ್ನಷ್ಟು ದುಷ್ಪರಿಣಾಮ ಬೀರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ಕರಪತ್ರ ಮತ್ತು ಪತ್ರಿಕಾ ಹೇಳಿಕೆಗಳ ಭಾಗಶಃ ಸೂಚನೆಯಂತೆ ನಾವು ನಿಗದಿತ ದಿನಾಂಕದೊಳಗೆ ಠೇವಣಿ ಕಟ್ಟಿ ನೋಂದಾಯಿಸಿಕೊಂಡದ್ದಾಗಿದೆ. ಪ್ರದರ್ಶನದ ಶೋಭೆಗಾಗಿ ಹೆಚ್ಚುವರಿ ಪ್ರಕಟಣೆಗಳನ್ನು ಸಜ್ಜುಗೊಳಿಸಿಕೊಂಡಿದ್ದೇವೆ. ಆದರೆ ಈಗ ಸೂಚನೆಗಳು ಬದಲಾಗಿ %20 ಕಡ್ಡಾಯವಾಗಿರುವುದು ಸರಿಯಲ್ಲ. ಇದರಿಂದ ಸುಲಭ ಬೆಲೆಯ ಪ್ರಕಟಣೆಗಳು, ಎಷ್ಟೋ ಉತ್ತಮ ಕೃತಿಗಳು ಮಳಿಗೆಗಳಲ್ಲಿ ಬಾರದಿರುವುದಕ್ಕೆ ನೀವು ಕಾರಣರಾಗುತ್ತಿದ್ದೀರಿ. ರಿಯಾಯಿತಿ ಕಡ್ಡಾಯದ ಕುರಿತು ಈಗಲೂ ನಮ್ಮ ವಿರೋಧ ಇದ್ದೇ ಇದೆ. ಭಾಗವಹಿಸುವ ಪ್ರಕಾಶಕರಿಗೆ ಹಾಗೂ ಪುಸ್ತಕ ವ್ಯಾಪಾರಿಗಳಿಗೆ ಊಟೋಪಚಾರ ಉಚಿತ ಎಂದು ತಿಳಿಸಿದ್ದೀರಿ. ಇದು ಎಲ್ಲ ಸಮ್ಮೇಳನದಲ್ಲೂ ಇರುವಂಥದ್ದೇ. ಆದರೆ ನಾವು ಯಾರೂ ಈ ಸೌಲಭ್ಯವನ್ನು ಬಳಸಿಕೊಳ್ಳುವಷ್ಟು ಕಾಲಾವಕಾಶ ಇರುವುದಿಲ್ಲ. ತಾವು ಬಾಡಿಗೆ ಕೂಡ ಉಚಿತವೆಂದು ತಿಳಿಸಿದ್ದೀರಿ. ನಾವು ಈಗಾಗಲೇ ಪಾವತಿ ಮಾಡಿರುವ ಠೇವಣಿ ಮೊಬೈಲನ್ನು ತಾವು ಬಾಡಿಗೆ ಎಂದು ಪರಿಗಣಿಸುವುದಕ್ಕೆ ನಮ್ಮ ಅಡ್ಡಿ ಇಲ್ಲ. ಆದರೆ ಮಾರಾಟದಲ್ಲಿ %20 ರಿಯಾಯಿತಿ ನೀಡಲು ಮಾತ್ರ ಸಾಧ್ಯವೇ ಇಲ್ಲ. ಇಂಥ ಸಮ್ಮೇಳನಗಳಲ್ಲಿ ನಾವು ಎಷ್ಟೇ ಜಾಗರೂಕರಾಗಿದ್ದರೂ ಹಲವಾರು ಪುಸ್ತಕಗಳು ಕದ್ದು ಹೋಗುತ್ತವೆ. ಇಂಥ ವಿಚಾರಗಳೆಲ್ಲವನ್ನೂ ಪರಿಗಣಿಸಿ ಪುಸ್ತಕೋದ್ಯಮದ ಆರೋಗ್ಯಕರ ಬೆಳವಣಿಗೆಗೆ ದೃಷ್ಟಿಯಿಂದ ತಮ್ಮ %20 ರಿಯಾಯಿತಿ ನಿಲುವನ್ನು ಬದಲಾಯಿಸುವುದು ಒಳ್ಳೆಯದು. ಸಮ್ಮೇಳನ ಕಾರ್ಯಕ್ರಮದಲ್ಲಿ ಯಾವುದೇ ವಿಘ್ನ ಅಥವಾ ಆತಂಕ ಒಡ್ಡಬಾರದೆಂಬ ನೈತಿಕ ಮನೋಧರ್ಮದಲ್ಲಿ ನಾವು ಈ ಆಕ್ಷೇಪಣೆಗಳನ್ನು ಸೌಮ್ಯವಾಗಿ ತಮ್ಮ ಮುಂದೆ ಮಂಡಿಸುತ್ತಿದ್ದೇವೆ. ನಮ್ಮ ಆಕ್ಷೇಪಣೆಗಳನ್ನು ಉಗ್ರ ರೂಪದಲ್ಲಿ ಪ್ರಕಟಿಸಿ ಪ್ರದರ್ಶನವನ್ನು ಬಹಿಷ್ಕರಿಸಿ ಅಥವಾ ಇತರ ಒರಟು ರೂಪದಲ್ಲಿ ಪ್ರದರ್ಶನ ಮಾಡುವುದು ಸಾಹಿತ್ಯ ಪ್ರಕಾಶಕರ ಶಿಸ್ತು, ಸಹನ, ಮನೋಧರ್ಮಕ್ಕೆ ಹೊಂದುವುದಿಲ್ಲ. ಹಾಗಾಗಿ ಬರವಣಿಗೆಯಲ್ಲಿ ತಿಳಿಸುತ್ತಿದ್ದೇವೆ, ಪುಸ್ತಕ ಮಾರಾಟ ದರದಲ್ಲಿ %20 ರಿಯಾಯಿತಿ ನಾವು ಒಪ್ಪಿಕೊಂಡಿಲ್ಲ ಎನ್ನುವುದನ್ನು ಪುನಃ ತಿಳಿಸುತ್ತಿದ್ದೇವೆ. ನವಕರ್ನಾಟಕದ ಪಬ್ಲಿಕೇಶನ್ಸಿನ ರಾಜಾರಾಮ್ ಹಾಗೂ ಬೆಂಗಳೂರು ಸಾಹಿತ್ಯ ಭಂಡಾರದ ಅರುಣ ಇವರುಗಳು ಮುಖ್ಯವಾಗಿ ತಲೆ ಸೇರಿಸಿ ಪತ್ರ ರೂಪಿಸಿ ಪ್ರತಿ ಮಾಡಿ ಮೈಸೂರು, ಧಾರವಾಡ, ಮಂಗಳೂರು ಆದಿ ಮುಖ್ಯ ಕೇಂದ್ರಗಳಿಗೆ ಮುಂದಾಗಿ ರವಾನಿಸಿದ್ದರು. ಸಮ್ಮೇಳನ ಆರಂಭಕ್ಕೆ ಕೇವಲ ಒಂದೇ ದಿನ ಬಾಕಿ ಇರುವಂತೆ ಈ ಹೊಸ ಜವಾಬ್ದಾರಿಗೆ ನ್ಯಾಯ ಒದಗುವಂತೆ ಮಂಗಳೂರಿನ ನವಕರ್ನಾಟಕದ ಶಾಖೆಯ ಮುಖ್ಯಸ್ಥ ಜನಾರ್ದನ್ ಮೊದಲಾದವರು ಬೆಳಿಗ್ಗೆ 11-12 ಗಂಟೆಯವರೆಗೂ ಸಮ್ಮೇಳನಾಂಗಣದಲ್ಲಿ ಓಡಾಡಿ, ಹೋಟೆಲ್ಲುಗಳಲ್ಲಿ ಹುಡುಕಾಡಿ ಬರುತ್ತಿದ್ದ ಪುಸ್ತಕ ಮಾರಾಟಗಾರರ ಸಹಿ ಸಂಗ್ರಹ ಮಾಡುವುದರ ಜೊತೆಗೆ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಿದ್ದರು. ಸಾಹಿತ್ಯ ಭಂಡಾರದ ಅರುಣ ಹೋರಾಟದ ಸೇನಾನಿ ಪದ ಚೆನ್ನಾಗಿ ನಿರ್ವಹಿಸಿದರು. ಕೊನೆಗೆ ಮುಸ್ಸಂಜೆಯ ಹೊತ್ತಿಗೆ ಸಮ್ಮೇಳನದ ವ್ಯವಸ್ಥಾಪಕರಿಗೆ ಪತ್ರ ಸಮರ್ಪಣ ಎಂದು ನಿಶ್ಚಯಿಸಿ ಚದುರಿದ್ದರು. ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜು ವಠಾರ ಅಕ್ಷರಶಃ ಮದುವೆ ಮುನ್ನಾ ದಿನದ ಸಡಗರ ಗೊಂದಲಗಳ ಬೀಡಾಗಿತ್ತು. ವಿಸ್ತಾರ ಚಾವಡಿ ಒಂದರಲ್ಲಿ 18 ಮೇಜು ಕುರ್ಚಿ, ಸ್ಥಾಯಿ ದೂರವಾಣಿ ಮತ್ತು ಆಗತಾನೇ ನಿಧಾನಕ್ಕೆ ಪ್ರವೇಶಿಸಿದ್ದ ಚರವಾಣಿಗಳ ಕಾರುಬಾರಿನೊಡನೆ ಜನವೋಜನ, ಕಾರ್ಯಕರ್ತರುಗಳು, ಪದಾಧಿಕಾರಿಗಳು, ಸಾಹಿತಿಗಳು, ಪರ ಊರುಗಳಿಂದ ಗಂಟು ಗದಡಿ ಹೊತ್ತು ತಿರುಗುವ ಸಾಹಿತ್ಯ ಪ್ರೇಮಿಗಳು, ಕಲಾವಿದರು ಇತ್ಯಾದಿ ಇತ್ಯಾದಿ. ಎಲ್ಲರ ಕೈಗಳಿಗೂ ಮುಗಿದು ದಣಿವಿಲ್ಲ, ಮುಖಗಳೋ ಕಿಸಿದ ಬಾಯಿಗಳೇ. ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಆತ್ಮೀಯತೆಯ ಸಿಂಚನ ನಡೆದಿದ್ದಂತೆ ನಾವು 5-6 ಜನ ಮಾತ್ರ ಹತಾಶೆಯೇ ಮೈವೆತ್ತಂತೆ ಹೋಗಿದ್ದೆವು. ನಮ್ಮೂರಿನ ಶಾಸಕ ಯೋಗೀಶ್ ಭಟ್ ಸಿಕ್ಕರು. ನಮ್ಮ ಅಹವಾಲು ಕೇಳಿದರು, ಉಪದೇಶಿಸಿ ನಮ್ಮನ್ನು ತಣಿಸಲು ಪ್ರಯತ್ನಿಸಿ ಸೋತರು. ಪರಿಸ್ಥಿತಿಯ ಬಿಸಿ ನೋಡಿ ಮೆಲ್ಲಗೆ ಗೌರವ ಉಪಾಧ್ಯಕ್ಷ ಏರ್ಯ ಲಕ್ಷ್ಮೀನಾರಾಯಣ ಆಳ್ವರೆಡೆಗೆ ಕೈಗಂಬವಾದರು. ಆಳ್ವರು ನಮಗೆ ತುಂಬ ಆತ್ಮೀಯರೇ ಆದ್ದರಿಂದ ದಾಕ್ಷಿಣ್ಯ ಕಾಡಿರಬೇಕು. ಏನೋ ಉಪಾಯದಲ್ಲಿ ಸಹಕಾರ್ಯದರ್ಶಿ ಎಂ ರಾಮಚಂದ್ರ ಅವರ ತದಾಟಿಸಿದರು. ಇವರು ನನ್ನ ಆತ್ಮೀಯ ವರ್ಗದವರೇ. ಹಾಗಾಗಿಯೋ ಏನೋ ಊರಿನಲ್ಲೇ ಇರದ ಪ್ರದರ್ಶನ ಸಮಿತಿಯ ಅಧ್ಯಕ್ಷ ಅಥವಾ ಸ್ಥಳದಲ್ಲಿರದ ಪ್ರಧಾನ ಕಾರ್ಯದರ್ಶಿಗಳ ಭೇಟಿಯೇ ಯುಕ್ತ ಎಂದು ಒಮ್ಮೆ ಜಾರಿಕೊಂಡರು. ಆದರೆ ನಮ್ಮ ಛಲ ನಾಳಿನ ಸಮ್ಮೇಳನಕ್ಕೆ ಕುತ್ತಾಗಬಹುದೆಂದು ಅನ್ನಿಸಿದ್ದಕ್ಕೋ ಏನೋ ಪರಿಷತ್ ಅಧ್ಯಕ್ಷ ಸಶಿ ಮರುಳಯ್ಯನವರ ಹತ್ರ ನೂಕಿಬಿಟ್ಟರು. ಅವರಾದರೂ ಮೊದಲೇ ನನ್ನ ಕಾಗದ ಸರಣಿಯಿಂದ ಹೈರಾಣಾದ್ದಕ್ಕೋ ಏನೋ ಸ್ಥಳೀಯ ವ್ಯವಸ್ಥೆಗಳೆಲ್ಲ ಸ್ವಾಗತ ಸಮಿತಿಯ ಹೊಣೆ ಎಂದು ಜಾರಿಕೊಂಡರು. ಅಂದರೆ ಇನ್ಯಾರು ಇನ್ಯಾರು ಎಂದು ನಾವು ಸುತ್ತ ನೋಡಿದಾಗ ಸ್ವಾಗತ ಸಮಿತಿಯ ಅಧ್ಯಕ್ಷ ವೀರೇಂದ್ರ ಹೆಗ್ಗಡೆಯವರೇ ಅಂಗಳದ ಒಂದು ತುದಿಯಲ್ಲಿ ಕಾಣಿಸಿದರು. ಈಗ ನಮ್ಮ ತುಕಡಿಯನ್ನು ಅವರೆದುರು ಹಾಜರುಪಡಿಸುವ ಜವಾಬ್ದಾರಿ ನನ್ನ ತಲೆಗೆ ಬಿತ್ತು. ದಾಪುಗಾಲಿಕ್ಕಿದೆವು. ನಮಸ್ಕಾರ ಸರ್, ಅಶೋಕ ವರ್ಧ ಪರಿಚಯಿಸಿಕೊಳ್ಳುತ್ತಾ ಇದ್ದೆ. ನನ್ನ ಮಾತು ಕಡಿದು ಗೊತ್ತು ಗೊತ್ತು ತಾನು ನಡೆದದ್ದೇ ದಾರಿ ಎನ್ನುವ ಅಭ್ಯಾಸದವರು ಎಂದು ಆಶ್ಚರ್ಯಕರವಾಗಿ ವಾಗ್ದಾಳಿ ಮಾಡಿದರು. ಮುಂದುವರಿದು ಸಮಾಜ ಮತ್ತು ಸಂಸಾರದಲ್ಲಿ ಹಾಗಾಗುವುದಿಲ್ಲ, ಕೊಡು ಕೊಡು ಇರಲೇಬೇಕು ಎನ್ನುತ್ತಿದ್ದಂತೆ ನಾನು ಸುಧಾರಿಸಿಕೊಂಡೆ. ಇಲ್ಲ, ನಿಮಗೆ ತಪ್ಪು ತಿಳಿಸಿದ್ದಾರೆ ಎಂದು ತೊಡಗಿ ಸೂಕ್ಷ್ಮವಾಗಿ ನಮ್ಮ 1 ವರ್ಷದ ಹೋರಾಟ ಹತಾಶೆಗಳನ್ನು ನಿವೇದಿಸಿದೆ. ಹೆಗ್ಗಡೆಯವರು ಬೇರೆ ದಾರಿ ಹಿಡಿದರು. ಮಳಿಗೆ ಉಚಿತ, ಊಟ ಉಚಿತ ಇತ್ಯಾದಿ, ಅದಕ್ಕೆ ಅರುಣ ಈಗಾಗಲೇ ಪತ್ರದಲ್ಲಿ ಕಾಣಿಸಿದ ಸೂಕ್ಷ್ಮಗಳನ್ನು ಉಲ್ಲೇಖಿಸಿ ವಿವರಿಸಿದರು. ಅರುಣರ ಹಿನ್ನೆಲೆ, ಪ್ರಾಮಾಣಿಕತೆ, ಕನ್ನಡ ಪರ ಕಾಳಜಿ ಕೇಳಿಯಷ್ಟೇ ತಿಳಿದಿದ್ದ ಅಧ್ಯಕ್ಷರು ಮತ್ತೆ ಸಮಯ ಕೇಳುವ ಆಟ ಹಿಡಿಯಲಾಗಲಿಲ್ಲ. ಪ್ರಧಾನ ಕಾರ್ಯದರ್ಶಿ ಅಸ್ತು ಅಂದರೆ ನಾನು ಅಷ್ಟೇ ಎಂದದ್ದಲ್ಲದೆ ಅವರನ್ನು ಕೂಡಲೇ ಭೇಟಿಯಾಗಲು ಸೂಚನೆ ಕೊಟ್ಟು ಅನ್ಯ ಕಾರ್ಯಾರ್ಥ ನಿರ್ಗಮಿಸಿದರು. ಅರ್ಧ ಗಂಟೆ ಕಳೆದು ಪ್ರಧಾನ ಕಾರ್ಯದರ್ಶಿ ಹರಿಕೃಷ್ಣ ಪುನರೂರು ಬಂದರು. ನಾವು ಪ್ರತಿಭಟನಾ ಪತ್ರ ಕೊಟ್ಟು ಸೂಕ್ಷ್ಮವಾಗಿ ನಮ್ಮ ವಾದವನ್ನು ಅಧ್ಯಕ್ಷರ ಸೂಚನೆಯನ್ನು ತಿಳಿಸಿದೆವು. ಅಲ್ಲೂ ಮೊದಲು ಆಕ್ರಮಣ. ನೀವು ಯಾವಾಗಲೂ ಲಾಭ ಮಾಡಬೇಕು ಅಂತ ಯೋಚಿಸುವುದನ್ನು ಬಿಡಿ. ನಾವು ನಿಮಗೆ ಊಟ ಮಳಿಗೆ ನೀವು ನಮಗೇನೂ ಕೊಡುವುದು ಬೇಡ, ಜನರಿಗೆ ರಿಯಾಯಿತಿ ಕೊಡಿ ಎಂದಷ್ಟೇ. ಯಾವ ತಿಳುವಳಿಕೆಯೂ ಇಲ್ಲದೆ ತೀರಾ ಹೊರಟಾಗಿತ್ತು ಅವರ ಮಾತಿನ ಸರಣಿ. ಅರುಣ ಗುರಾಣಿ ಗಟ್ಟಿಯಾಗಿ ಹಿಡಿದರು. ಸ್ವಾಮಿ, 40-50 ವರ್ಷಗಳಿಂದ ಬರಿಯ ಕನ್ನಡ ಪುಸ್ತಕ ಭಂಡಾರ ನಡೆಸುತ್ತಿದೆ ನನ್ನ ಸಂಸ್ಥೆ. ಆದರೂ ಸ್ವಂತ ಅಂಗಡಿ ಕಟ್ಟಡ ಮನೆ ಆಸ್ತಿ ಏನೂ ಮಾಡಿಲ್ಲ. 20 ವರ್ಷದಲ್ಲೇ ಪುಟ್ಟಪಥದಿಂದ ಬಹು ಮಾಡಿ ಕಟ್ಟಡದವರೆಗೆ ಏರಿದವರ ಕತೆ. ಅನ್ಯ ಭಾಷೆಯ ಮುಗ್ಗುಲು ಸಾಹಿತ್ಯವನ್ನು ತಲೆ ತೆಗೆಯುವ ಬೆಲೆಗೆಸೆದು ಸರ್ಕಾರಿ ಖಜಾನೆಯ ಕೊಳ್ಳೆ ಹೊಡೆಯುವ ತಂತ್ರ ನಮ್ಮದಲ್ಲ. ಗೋಪಾಲಕೃಷ್ಣರಾಯರು, ಭೈರಪ್ಪ ಇಂಥವರ ಘನತೆವೆತ್ತ ಕನ್ನಡ ಸಾಹಿತ್ಯವನ್ನಷ್ಟೇ ಪ್ರಕಟಿಸಿ ವಿತರಿಸಿ ಉಳಿದವರು ನಾವು. ಇನ್ನು ಅತ್ರಿಯವರ ಪ್ರಕಟಣೆಗಳು ನೋಡಿ, ಯಾವ ಸರ್ಕಾರಿ ಪ್ರಕಟಣೆಯೂ ಸ್ಪರ್ಧಿಸಲಾರದಷ್ಟು ಸುಲಭ ಬೆಲೆ, ಶ್ರೇಷ್ಠ ಸಾಹಿತ್ಯ. ಇದು ಲಾಭವೇ? ಅದೆಲ್ಲ ಬಿಡಿ. ಮಂಡ್ಯದಲ್ಲಿ ಮಳೆ ಬಂದು ಪುಸ್ತಕ ಕೊಚ್ಚಿ ಹೋಯಿತು. ಹಾಸನದಲ್ಲಿ ದೊಂಬಿಯಲ್ಲಿ ಕದ್ದೋಯ್ತು. ನಾವು ಕೇಳೋಕ್ಕಾಗುತ್ತಾ? ನೀವು ಕೊಡೋಕ್ಕಾಗುತ್ತಾ? ಇಷ್ಟು ವರ್ಷಗಳ ಉದ್ದಕ್ಕೆ ತೀರಾ ಅಸಾಧ್ಯ ಅನ್ನೋ ದೈಹಿಕ ತೊಂದರೆಗಾಗಿ ಒಂದೆರಡು ಸಮ್ಮೇಳನಕ್ಕೆ ಗೈರು ಹಾಜರಾದದ್ದು ಬಿಟ್ಟರೆ ಒಂದೂ ಸಮ್ಮೇಳನ ತಪ್ಪಿಸಬಾರದು ಎಂಬ ತತ್ವಕ್ಕಾಗಿ ಭಾಗವಹಿಸುತ್ತಾ ಬಂದಿದ್ದೀವಿ. ಏನೋ ಒಂದು ಉಚಿತ ಸಿಗುತ್ತೆ ಅಂತ ಇನ್ಯಾರೋ ನಷ್ಟ ತುಂಬುತ್ತಾರೆ ಅಂತ ಬದುಕಿದವರು ನಾವಲ್ಲ. ಹೋಗ್ಲಿ, ಹೇಳಿದ್ದೆಲ್ಲ ನೀವು ಕೊಟ್ರಾ? ವಸತಿ ಕೊಡ್ತೇವಿ ಅಂದಿದ್ದು ಎಲ್ಲಿದೆ? ಆಯಿತು, ಇಲ್ಲಿ 20% ಕೊಟ್ಟು ಅಂತಿಟ್ಟುಕೊಳ್ಳಿ. ನಾಳೆ ಇನ್ನೊಂದು ಊರಿನವರು ತಮ್ಮ ಹೆಚ್ಚುಗಾರಿಕೆಗೆ 30%, ಮತ್ತೊಂದು ಊರಿನವರು 50% ಹೇಳ್ತಾ ಹೋದರೆ? ನಿರುತ್ತರ ನಿರುತ್ತರ. ಪ್ರಧಾನ ಕಾರ್ಯದರ್ಶಿಯವರದ್ದು ಈಗ ವಿಪ್ರಲಂಬ ಪ್ರಲಾಪ. ಓ, ನಂಗೇನು ಬೇಡ, ನಾನು ಸಾಹಿತಿ ಅಲ್ಲ, ಪ್ರಕಾಶಕನಲ್ಲ, ಪುಸ್ತಕ ಮಾರಾಟಗಾರನೂ ಅಲ್ಲ, ಬರೀ ಹೋಟೆಲ್ನವನು, ಏನೋ ಸ್ವಲ್ಪ ಸೇವೆ ಮಾಡುವ ಅಂತ ಇದ್ದೇನೆ ಅಷ್ಟೇ. ಎಲ್ಲರನ್ನ ಕರೀತೇನೆ, ಊಟ ಬಡಿಸ್ತೇನೆ, ಎಂಜಲೆಲೆ ತೆಗೀತೇನೆ, ನೆಲ ಸಾರಿಸ್ತೇನೆ, ಸೇವೆ ಅಷ್ಟೇ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದೆ. ಇನ್ನು ನಿಮಗೆ ಇಷ್ಟ ಬಂದಾಗೆ? ನಾನು ಅವರ ಮಾತು ತಡೆದು, ಸ್ವಾಮಿ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನಾವು ಕೇಳುತ್ತಿಲ್ಲ, ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯ ತೀರ್ಮಾನ ಬೇಕಾಗಿದೆ. ಇಷ್ಟರಲ್ಲಿ ಸಾಹಿತ್ಯ ಕೇಂದ್ರದ ರತ್ನಾಕರರಿಗೆ ಸಿಟ್ಟು ತಡೆಯಲಿಕ್ಕಾಗದೆ ಹೊಡೆದು ಕಾಲು ಮುರಿದು, ಈಗ ನಂಗೆ ಗೊತ್ತಿಲ್ಲ, ನಾನಲ್ಲ ಎನ್ನುವರಂತೆ ಮಾತಾಡ್ತಿದ್ದೀರಲ್ಲ ಎಂದು ಧ್ವನಿ ಏರಿಸಿ ಉದ್ಗರಿಸಿದರು. ಅಲ್ಲಿಯವರೆಗೆ ಬರಿಯ ಪ್ರೇಕ್ಷಾ ಬಣದಲ್ಲಿದ್ದ ಉಪಾಧ್ಯಕ್ಷ ಏರಿ ಲಕ್ಷ್ಮೀನಾರಾಯಣ ಆಳ್ವರಿಗೆ ಒಮ್ಮೆಗೆ ಕೋಪ ಕೆರಳಿತು. ತಾರ ಪಂಚಮದಲ್ಲಿ, ಏನು ನಾವು ಕೈಕಾಲು ಮುರಿಯುವವರೋ? ಅಬ್ಬಾ, ನಿಮ್ಮ ಭಾಷೆ, ನಿಮ್ಮ ಪತ್ರದಲ್ಲೂ ಅದೇ. ಏನು ಬರೆದಿದ್ದೀರಿ? ನಾವು ಕುಯುಕ್ತಿ ಮಾಡುವವರೋ, ದ್ರೋಹಿಗಳೋ? ಈ ಹಿರಿಯರ ಧ್ವನಿ ಏರುವ ಪರಿ ನನಗೆ ಆತಂಕ ಮೂಡಿಸಿತು. ನಾನು ಅವರನ್ನು ಸಮಾಧಾನಿಸಲು ತೊಡಗುವಾಗ ಸಹ ಕಾರ್ಯದರ್ಶಿ ಎಂ ರಾಮಚಂದ್ರರಿಗೆ ಆವೇಶ ಬರತೊಡಗಿತು. ಹೌದೌದು, ನಾನು ಪತ್ರ ನೋಡಿದ್ದೇನೆ. ಯು ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್, ಇನ್ಸಲ್ಟಿಂಗ್, ತೊದಲಿದರು. ಈ ಹೊತ್ತಿಗೆ ನಮ್ಮೆಲ್ಲರ ಉದ್ವೇಗಗಳು ಆಶ್ಚರ್ಯಕರವಾಗಿ ಪಕ್ಷಾಂತರಗೊಂಡಿದ್ದವು. ನಾನು ಸಮಾಧಾನದಲ್ಲೇ, ಆಯಿತು, ನಾವು ಎಲ್ಲಿ ವಿಷಯ ಬಿಟ್ಟು ತರ್ಕ ಮೀರಿ ಅವಮಾನಕರ ಭಾಷೆ ಬಳಸಿದ್ದೇವೆ, ತೋರಿಸ್ತೀರಾ? ಸಂಜೆ ಗತ್ತಲಿನಲ್ಲಿ ಏರುಧ್ವನಿಯ ಗುಂಪು ಕಂಡು ಅಲ್ಲಿ ಬಂದಿದ್ದ ಊರ ಪರ ಊರ ಮಂದಿಯೆಲ್ಲ ಕುತೂಹಲದಿಂದ ಸುತ್ತ ಗೆರಾಯಿಸಿ ಡೊಂಬರಾಟದ ವಾತಾವರಣ ಮೂಡಿತ್ತು. ಕೋಪದಲ್ಲಿ ಇಂಗ್ಲಿಷ್ ತೊದಲಿದವರು ನಮ್ಮ ಪ್ರತಿಭಟನಾ ಪತ್ರವನ್ನು ಗಟ್ಟಿಯಾಗಿ ಓದತೊಡಗಿದರು. ಅವರು ಮೊದಲ ಪ್ಯಾರ ಮುಗಿಸುತ್ತಿದ್ದಂತೆ ನಾನು ಬಾಯಿ ಹಾಕಿ, ಹೇಳಿ ಎಲ್ಲಿ ತಪ್ಪಿದೆ ಎಂದೆ. ಆದರೆ ಅವರು ಪೂರ್ಣ ಓದಿಯೇ ದೋಷಪಟ್ಟಿ ಕೊಡುತ್ತೇನೆ ಎಂದು ಮುಂದುವರಿದರು. 10 ಮಿನಿಟಿನ ವೃಥ ಕಂಠ ಶೋಷಣೆಯ ನಂತರ, ಇದಕ್ಕೆ ನೀವು ಕ್ಷಮೆ ಕೇಳಬೇಕು, ಯು ಮಸ್ಟ್ ಅಪಾಲಜೈಸ್ ಎಂದು ಮುಗಿಸಿದರು. ನಾನು ತಣ್ಣಗೆ, ಆಯಿತು, ನಾವು ಭಾಷಾ ಪ್ರಯೋಗಗಳಿಗೆ ಕ್ಷಮೆ ಕೇಳುತ್ತೇವೆ, 10% ರಿಯಾಯಿತಿಗೆ ನಿಮ್ಮ ಒಪ್ಪಿಗೆ ತಾನೇ. ಪ್ರಧಾನ ಕಾರ್ಯದರ್ಶಿಯ ಧ್ವನಿ ಈಗ ಪ್ರಧಾನವಾಯಿತು. ಕ್ಷಮಾ ಕೋರಿಕೆ ಬರವಣಿಗೆಯಲ್ಲಿ ಬೇಕು, ಮತ್ತೆಲ್ಲ ಗೌರವಾಧ್ಯಕ್ಷರ ಸೂಚನೆ ನಮಗೆ ಮಾನ್ಯ ಎಂದು ಬಿಟ್ಟರು. ಚಾವಡಿಯ ಬೆಳಕಿಗೆ ಹೋದೆವು. ನನಗೆ ಮೇಜು ಕುರ್ಚಿ ಕಾಗದ ಒದಗಿಸಿದರು. ನಾನು ಬರೆದೆ ಮಾನ್ಯ ಗೌರವಾಧ್ಯಕ್ಷರ ಸಮಕ್ಷಮಕ್ಕೆ. ಪುಸ್ತಕ ಮಾರಾಟವನ್ನು ರಿಯಾಯಿತಿ ನಿರ್ಬಂಧಗಳೇನೂ ಹೇರದೆ ನಡೆಸಿಕೊಳ್ಳಲು ಪ್ರಧಾನ ಕಾರ್ಯದರ್ಶಿಗಳು ಒಪ್ಪಿದ್ದಾರೆ, ಆದರೆ ಈ ಕುರಿತು ಔಪಚಾರಿಕ ಘೋಷಣೆ ನಿಮ್ಮಿಂದಾಗಬೇಕೆಂದು ಕೋರಿದ್ದಾರೆ. ನಮ್ಮ ಪತ್ರದಲ್ಲಿ ಬಂದಿರಬಹುದಾದ ಯಾವುದೇ ಭಾಷಾ ಪ್ರಯೋಗಗಳು ನಿಮ್ಮನ್ನು ಅಥವಾ ಸ್ವಾಗತ ಸಮಿತಿ ಯಾರನ್ನೇ ಆದರೂ ನೋಯಿಸಿದ್ದರೆ ಅದು ನಮ್ಮ ಉದ್ದೇಶವಲ್ಲ, ಮತ್ತು ಅದಕ್ಕೆ ನಾವು ಕ್ಷಮೆ ಕೋರುತ್ತೇವೆ. ಎಲ್ಲ ಸಮ್ಮೇಳನಗಳಲ್ಲಿ ನಡೆದು ಬಂದಂತೆ ನಾವು ಈಗಲೂ 10% ರಿಯಾಯಿತಿಯೊಡನೆ ಪುಸ್ತಕಗಳನ್ನು ಮಾರಲು ಬದ್ಧರಿದ್ದೇವೆ. ಕೇವಲ ನಿಮ್ಮ ಮಾತಿನ ಹರಕೆಯನ್ನು ಕಾದಿದ್ದೇವೆ. ಗೌರವಾಧ್ಯಕ್ಷರ ಒಪ್ಪಿಗೆ ನನ್ನದೇ ಪತ್ರದ ಮೇಲೆ ಟಿಪ್ಪಣಿಯಂತೆ ಬಂತು. ಸ್ವಾಗತ ಸಮಿತಿಯವರು ವಿಜಯೋತ್ಸಾಹದಿಂದ ಅದನ್ನು ನಮಗೇ ಒಪ್ಪಿಸಿದರು. ತಮಾಷೆ ಎಂದರೆ ಅವರ ಕಡತಗಳು ಈ ವಿಚಾರದ ಕಲಾಪಗಳ ದಾಖಲೆ ಉಳಿಸಿಕೊಳ್ಳುವುದಿದ್ದರೆ ನಮ್ಮ ಕ್ಷಮಾ ಕೋರಿಕೆ ಪತ್ರದ ಕೊರತೆಯೊಡನೆ 20% ರಿಯಾಯಿತಿ ಸೋತದ್ದು ಒಗಟಾಗಿಯೇ ಉಳಿದು ಬಿಡುತ್ತದೆ. ರೋಟರಿ ಕ್ಲಬ್ ಪ್ರಣೀತ ಜಿಲ್ಲಾಡಳಿತ ಸಹಯೋಗದ ಕರಾವಳಿ ಉತ್ಸವ ಸಮ್ಮೇಳನದ ಹಿಂದೆಯೇ ಅದೇ ವಠಾರದಲ್ಲಿ ಶುರುವಾಗುವುದಿತ್ತು. ಅವರ ಪ್ರದರ್ಶನ ಮಾರಾಟ ಮಳಿಗೆಗಳಿಗಾಗಿ ಸಜ್ಜುಗೊಳ್ಳುತ್ತಿದ್ದ ಚಪ್ಪರ ಸಾಲು ಸಮ್ಮೇಳನಕ್ಕಾಗಿ ಸ್ವಲ್ಪ ಚುರುಕುಗೊಂಡು ಒದಗಿತ್ತು. ಮುಖ್ಯ ಸಾಹಿತ್ಯ ಕಲಾಪಗಳು ಮಂಗಳ ಕ್ರೀಡಾಂಗಣದ ಒಳಗೆ ನಡೆದಿದ್ದರೆ ಮಳಿಗೆಗಳು ಹೊರವಲಯದಲ್ಲಿದ್ದುವು. ಪುಸ್ತಕ ಮೇಳದ ವ್ಯವಸ್ಥೆಯನ್ನು 1-2 ವರ್ಷಗಳ ಹಿಂದಷ್ಟೇ NBT ಅಪೂರ್ವವಾಗಿ ಮಂಗಳೂರಿನಲ್ಲೇ ತೋರಿಕೊಟ್ಟಿದ್ದರಿಂದ ಸಮ್ಮೇಳನ ವ್ಯವಸ್ಥೆ ಸರ್ವತ್ರ ಟೀಕೆಗೊಳಗಾದದ್ದು ಸಹಜವೇ ಇತ್ತು. ಸಮ್ಮೇಳನದ ಒಟ್ಟು ವ್ಯಾಪಾರ ಸಾಹಿತ್ಯ ಭಂಡಾರದವರ ಅಂದಾಜಿನ ಪ್ರಕಾರ 30 ಲಕ್ಷ ಮೀರಲಾರದು. ಆದರೂ ಸ್ವಾಗತ ಸಮಿತಿ ಸಮ್ಮೇಳನದ ಪಶ್ಚಾತ್ ಕೊಟ್ಟ ಹೇಳಿಕೆ ಕೋಟಿ ಮೀರಿದ ವಹಿವಾಟನ್ನೇ ಕಾಣಿಸಿದ್ದು ಒಳ್ಳೆಯ ಹಾಸ್ಯೋಕ್ತಿ. ನನ್ನ ಮಟ್ಟಿಗೆ ಕಸಾಪ ತಾನೇ ಮುಪ್ಪುರಿಗೊಳಿಸಿ ತಯಾರಿಸಿದ ನೇಣಿನಲ್ಲಿ ತಾನೇ ನೇತು ಬಿದ್ದಂತೆ ತೋರಿದ್ದು ನಿಜಕ್ಕೂ ಪ್ರಹಸನವಲ್ಲ.